ಆಡಳಿತ ಯಂತ್ರ ಸಂಪೂರ್ಣ ಕುಸಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯೊಂದಿಗೆ ಸಣ್ಣ ಕೈಗಾರಿಕೆಗಳು, ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಪಿ ಭರತ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯೊಂದಿಗೆ ಸಣ್ಣ ಕೈಗಾರಿಕೆಗಳು ಅಥವಾ ಉದ್ದಿಮೆಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಯಾವುದೇ ವೃತ್ತಿಯಾಗಲಿ, ಒಂದು ವೃತ್ತಿ ವೃತ್ತಿಯಲ್ಲ, ಒಂದು ಗಳಿಕೆ ಗಳಿಕೆಯಲ್ಲ ಅನ್ನುವಂತಹ ಒಂದು ಮಾತು ನಮ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಇರುವಂಥದ್ದನ್ನು ಗಮನಿಸಬಹುದು. ನಾವು ಏನು ದುಡಿಮೆಯನ್ನು ಮಾಡ್ತೀವೋ ನಮ್ಮ ಬದುಕು ಕೂಡ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ, ಅಷ್ಟಕ್ಕೆ ಸೀಮಿತವನ್ನು ನಾವು ಮಾಡಿಕೊಂಡಿರ್ತೇವೆ. ಅದನ್ನು ಮೀರಿ ನಾವು ಸಂಪಾದನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಉಳಿತಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಮೂಲಕ ಗಳಿಕೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷಿ ಏನು ಇದರಿಂದ ಹೊರತಾಗಿಲ್ಲ, ಕೃಷಿಯಲ್ಲಿಯೂ ಕೂಡ ಅಷ್ಟೆ. ನಾವು ಬೆಳೀತಕ್ಕಂತಹ ಪದಾರ್ಥಗಳು ಯಾವುದೇ ಆಗಿರ್ಬೋದು, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ತೋಟಗಾರಿಕೆ ಬೆಳೆ ಆಗಿರ್ಬೋದು, ಅಡಿಕೆ, ರೇಷ್ಮೆ ಮತ್ತು ಕಾಫಿ, ಯಾವುದೇ ಆಗಿದ್ರೂ ಕೂಡ ಅದರಿಂದ ಒಂದು ನಿಗದಿತವಾದಂಥ ಆದಾಯ ಬರಬೇಕು ಅಂಥೇಳಿ ಬಯಸ್ತಾ ಇರ್ತೀವಿ. ಅದು ಪ್ರತಿ ವರ್ಷವೂ ಕೂಡ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಇದರ ಜೊತೆಗೆ ನಮ್ಮ ಆದಾಯ ಒಂದು ಸಬಲೀಕರಣವನ್ನು ಹೊಂದಬೇಕು ಅಂತ ಹೇಳಿದರೆ, ನಿಗದಿತವಾದಂಥ ಆದಾಯವನ್ನು ನಾವು ಹೊಂದಬೇಕು ಅಂತ ಹೇಳಿದರೆ, ಕೃಷಿಗೆ ಪೂರಕವಾಗಿ ಕೆಲವೊಂದು ಗುಡಿ ಕೈಗಾರಿಕೆಗಳನ್ನು ಅಥವಾ ಸಣ್ಣ ಕೈಗಾರಿಕೆಗಳನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ. ನಮ್ಮ ಕೃಷಿಕರ ಆದಾಯ ದ್ವಿಗುಣ ಆಗಬೇಕು ಅಥವಾ ಹೆಚ್ಚಳ ಆಗಬೇಕು ಅಂತ ಹೇಳಿದರೆ, ಯಾವುದೇ ಒಬ್ಬ ಕೃಷಿಕ ಸಮಗ್ರ ಕೃಷಿಯತ್ತ ಮುಖವನ್ನು ಮಾಡಬೇಕು. ಕೇವಲ ಹೊಲವನ್ನು ಉತ್ತು ಬೆಳೆಯನ್ನು ಬೆಳೆಯುವಂಥದ್ದು ಅಷ್ಟೇ ಅಲ್ಲ, ಅದಕ್ಕೆ ಪೂರ್ವಕವಾಗಿರ್ತಕ್ಕಂತಹ ಹೈನುಗಾರಿಕೆ, ಅಣಬೆ ಬೇಸಾಯ, ಮೀನುಗಾರಿಕೆ, ಜೇನು ಕೃಷಿ, ಹೀಗೆ ಅನೇಕ ಸಾಧ್ಯತೆಗಳು ಇದ್ದಾವೆ. ಈ ಸಾಧ್ಯತೆಗಳಲ್ಲಿ ಯಾವುದು ನಮಗೆ ಹೊಂದುತ್ತೋ, ಯಾವುದು ನಮ್ಮಿಂದ ಸಾಧ್ಯ ಆಗುತ್ತೋ ಅಂತಹ ಒಂದು ಕಸಬನ್ನು ನಾವು ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾರೆ. ಆವಾಗ ಖಂಡಿತವಾಗಿಯೂ ನಮ್ಮ ಆದಾಯ ಹೆಚ್ಚಳ ಆಗುತ್ತೆ. ಇದು ಅನೇಕ ಸಂಶೋಧನೆಗಳಿಂದಲೂ ಕೂಡ ದೃಢಪಟ್ಟಿದೆ. ಈ ನಿಟ್ಟಿನಲ್ಲಿ ಕೃಷಿಯ ಜೊತೆಗೆ ನಾವು ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಪಿ ಭರತ್ ಕುಮಾರ್ ಅವರು. ಡಾಕ್ಟ್ರೆ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕೇಳುಗರಿಗೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ ಇದ್ದೀನಿ. ಯಾವುದೇ ಒಬ್ಬ ಕೃಷಿಕ ಸಮಗ್ರ ಕೃಷಿ ಆಗಿರ್ಬೋದು ಅಥವಾ ಕೃಷಿಗೆ ಪೂರಕವಾಗಿರ್ತಕ್ಕಂತಹ ಸಣ್ಣ ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಅವುಗಳನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವಂತಹ ಮಹತ್ವದ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ತಾವು ಆಗ್ಲೇ ಹೇಳ್ದಂಗೆ ಕೃಷಿಯನ್ನು ನಾವು ಇವಾಗ ಕೃಷಿಯಾಗೇ ನೋಡಿದ್ರೆ, ಈಗಿನ ಕಾಲದಲ್ಲಿ, ಈಗಿನ ಪ್ರಸ್ತುತ ವರ್ಷಗಳಲ್ಲಿ ಅಥವಾ ಪ್ರಸ್ತುತ ಸಂದರ್ಭದಲ್ಲಿ ಕೃಷಿಯನ್ನು ಕೃಷಿಯಾಗಿ ನೋಡಿದ್ರೆ ನಾವು ಲಾಭದಾಯಕವಾಗಿ ನೋಡೋಕ್ಕಾಗೋದಿಲ್ಲ. ಕೃಷಿಯನ್ನು ನಾವು ಉದ್ಯಮವಾಗಿ ನೋಡಿದಷ್ಟೇ ಮಾತ್ರ ಕೃಷಿಯನ್ನು ಲಾಭದಾಯಕವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂತಂದರೆ ಇವತ್ತು ದಿನ ಈಗ ಆಗಿರುವಂಥ ಬದಲಾವಣೆಗಳಲ್ಲಿ ನಾವು ಹೆಚ್ಚದಾಗಿ ಆದಾಯದ ಕಡೆಗೆ ಜಾಸ್ತಿ ನಾವು ಒಲವನ್ನು ತೋರಿಸ್ಬೇಕು, ಒಲವನ್ನು ನೋಡ್ತಾ ಇದ್ದೀವಿ ಹೊರತು ಕೃಷಿಯನ್ನ ನಾವು ಬರೀ ಕೃಷಿಯನ್ನಾಗಿ ನೋಡಿದ್ರೆ ನಾವು ಲಾಭವನ್ನು ಪಡಲಿಕ್ಕೆ ಬಹಳ ಅವಕಾಶ ಕಮ್ಮಿ ಇರ್ತದೆ. ಆ ನಿಟ್ಟಿನಲ್ಲಿ ಉದ್ಯಮಗಳನ್ನ ಮಾಡಿದ್ರೆ ನಮಗೆ ಆದಾಯ ತರುತ್ತೆ. ಉದ್ಯಮಗಳನ್ನ ಮಾಡಿದ್ರೆ ನಮ್ಮ ಜೀವನದ ಒಂದು ಲೈವ್ಲಿಹುಡ್ ಸೆಕ್ಯೂರಿಟಿ ಅಂತ ನಾವು ಏನ್ ಕರಿತೀವಿ, ಆದಾಯದ ಮಟ್ಟ ನಾವು ಜಾಸ್ತಿ ಆಗ್ತಾ ಹೋಗ್ತದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಕೃಷಿಯನ್ನ ನಾವು ಉದ್ಯಮವಾಗಿ ನೋಡೋದ್ರ ಜೊತೆಗೆ ಕೃಷಿಯಲ್ಲಿ ಇರುವಂತಹ ಸಣ್ಣ ಸಣ್ಣ ಉದ್ಯಮಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು ಅಂತೇಳಿ ನಮ್ಮ ಒಂದು ಭಾವನೆ ಸರ್. ಇವತ್ತು ಕೃಷಿಯೊಂದಿಗೆ ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಮಾಡಬಹುದಾ ಅಂತ ಹೇಳಿ ತಮ್ಗನ್ಸುತ್ತೆ? ಖಂಡಿತವಾಗ್ಲೂ ಸರ್, ಕೃಷಿಯೊಂದಿಗೆ ಸಾಕಷ್ಟು ಚಟುವಟಿಕೆಗಳನ್ನ ನಾವು ಕೈ ಜೋಡಿಸ್ಕೊಂಡ್ರೆ ಮಾತ್ರ ಕೃಷಿಯನ್ನ ಬಹಳ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮಾನ್ಯ ಪ್ರಧಾನ ಮಂತ್ರಿಗಳ ಒಂದು ಆಶಯದಂತೆ ಕೂಡ ಕೃಷಿ ಸೆಕ್ಟರ್ ಏನಿದೆ ಅದರಿಂದ ಬಿಟ್ಟು ನಾವು ನೆಕ್ಸ್ಟ್ ಸೆಕ್ಟರ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಮತ್ತೆ ಅದಕ್ಕಿಂತ ಉದ್ಯಮಗಳ ಸೆಕ್ಟರ್ಗೆ, ಎಂಟರ್ಪ್ರೈಸಸ್ಗಳ ಸೆಕ್ಟರ್ಸ್ಗೆ ಹೋಗಬೇಕು ಅಂತ ಕೂಡ ಮಾನ್ಯ ಪ್ರಧಾನ ಮಂತ್ರಿಗಳ ಒಂದು ಆಶಯ ಕೂಡ ಇದೆ. ಆ ನಿಟ್ಟಿನಲ್ಲಿ ಭಾರತವನ್ನು ಉದ್ಯಮಗಳ ಒಂದು ರಾಷ್ಟ್ರವನ್ನಾಗಿ ಮಾಡಬೇಕು ಕೂಡ ಅವರ ಒಂದು ಆಸೆಯನ್ನು ಕೂಡ ಇದೆ. ಆ ನಿಟ್ಟಿನಲ್ಲಿ ಕೃಷಿಯ ಜೊತೆಗೆ ನಾವು ಉದ್ಯಮಗಳನ್ನ ಮಾಡಿದ್ದೇ ಆದಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೋಬಹುದಾಗಿರ್ತದೆ. ಕೃಷಿಯನ್ನ ಹೊರತುಪಡಿಸಿ ಬೇರೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ. ಈಗ ಬಂಡವಾಳ ಬೇಕಾಗುತ್ತೆ, ಕೌಶಲ್ಯ ಬೇಕಾಗುತ್ತೆ, ತರಬೇತಿ ಬೇಕಾಗುತ್ತೆ, ಇವೆಲ್ಲವೂ ಕೂಡ ಲಭ್ಯ ಇದೆ ಅಂತ ಹೇಳಿ ತಮಗನ್ಸುತ್ತೆ? ಖಂಡಿತವಾಗ್ಲು, ಈಗಿನ ಸಿಚುವೇಶನ್ ಅಲ್ಲಿ ನೀವ್ ಹೇಳ್ದಂಗೆ ಕೃಷಿಯ ಜೊತೆಗೆ ಏನೇನು ಉದ್ಯಮಗಳನ್ನ ಮಾಡಬಹುದು ಅದಕ್ಕೆಲ್ಲದಕ್ಕೂ ಕೂಡ ಮೂಲಭೂತವಾದ ಸೌಕರ್ಯಗಳು ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಈಗಾಗಲೇ ಅದನ್ನು ಸೆಟಪ್ ಮಾಡಿ ಇಟ್ಟಿದ್ದಾರೆ ಎಲ್ಲರೂ ಕೂಡ. ಬಂಡವಾಳದ ನೆರವಿಗೋಸ್ಕರ ಆಗಿರ್ಬೋದು ಅಥವಾ ತಾವು ಹೇಳಿದಂಗೆ ಕೌಶಲ್ಯದ ನೆರವಿಗೋಸ್ಕರ ಆಗಿರ್ಬೋದು, ಮಾರ್ಕೆಟಿಂಗ್ ಅನ್ನ ನೆರವಿಗೋಸ್ಕರ ಆಗಿರ್ಬೋದು, ಬೇರೆ ಇತರ ಯಾವುದೇ ರೀತಿಯ ಒಂದು ಸಪೋರ್ಟ್ ಉದ್ಯಮಗಳ ಅನುಕೂಲತೆಗೆ ಸಾಕಷ್ಟು ಸಂಸ್ಥೆಗಳು, ಸಾಕಷ್ಟು ಉತ್ತೇಜನಗಳು, ಸರ್ಕಾರಗಳು, ಸರ್ಕಾರೇತರ ಸಂಸ್ಥೆಗಳು ಈಗಾಗಲೇ ನೀಡ್ತಾ ಬಂದಿದ್ದೇವೆ. ಒಂದು ಈಗ ನಾವು ಕೃಷಿಕರಲ್ಲಿ ಮತ್ತೆ ನಮ್ಮ ಕೃಷಿ ಸಮುದಾಯದಲ್ಲಿ ನಾವು ಈಗ ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ಅಂದ್ರೆ ಕೃಷಿಯನ್ನ ನಾವೀಗ ಉದ್ಯಮವಾಗಿ ನೋಡಿ ಆದಾಯ ತರದ ಕಡೆಗೆ ನಾವು ಬದಲಾವಣೆ ನಮ್ಮಂದ್ರೆ ನಮ್ಮ ಮನೋಭಾವನ ಈಗ ಚೇಂಜ್ ಮಾಡ್ಕೊಂಡು ಉದ್ಯಮದ ಕಡೆಗೆ ನಾವು ನೋಡಿದ್ದೇ ಆದಲ್ಲಿ ಹೆಚ್ಚಿನ ಒಂದು ಸವಲತ್ತುಗಳನ್ನ ಅಥವಾ ಹೆಚ್ಚಿನ ಒಂದು ಸಪೋರ್ಟ್ನ ಕೊಡಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳು ನಮ್ಮೊಂದಿಗಿದ್ದಾವೆ. ಅದು ಆರ್ಥಿಕವಾಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅಂತಂದ್ರೆ ಕೌಶಲ್ಯತೆಗಳನ್ನ ಕೊಡೋದಕ್ಕಾಗಿರ್ಬೋದು ಅಥವಾ ಬೇರೆ ರೀತಿಯ ಒಂದು ನಾಲೆಡ್ ಸಪೋರ್ಟ್ ಇರ್ಬೋದು, ಮಾರ್ಕೆಟಿಂಗ್ ಸಪೋರ್ಟ್ ಇರ್ಬೋದು, ಎಲ್ಲ ರೀತಿಯ ಸಪೋರ್ಟ್ಗೆ ಸಂಸ್ಥೆಗಳು ಈಗಾಗಲೇ ಸೆಟಪ್ ಅಲ್ಲಿ ಮೇಲ್ ಬಂದಿದ್ದಾವೆ ಸರ್. ಕೃಷಿಯ ಜೊತೆಗೆ ಬೇರೆ ಏನೆಲ್ಲ ಉಪಕಸಬುಗಳನ್ನ ಮಾಡಬಹುದು ಅಂತ ಹೇಳಿ ತಮ್ಗನ್ಸುತ್ತೆ? ಕೃಷಿಯ ಜೊತೆಗೆ ನಾವು ಯೋಚನೆ ಮಾಡ್ತಾ ಹೋಗ್ತೇವೆ ಅಂತಂದ್ರೆ ನಮ್ಮ ಕೃಷಿ ಏನಿರ್ತದೆ, ನಮ್ಮ ಜಾಗದಲ್ಲಿ ಏನಿರ್ತದೆ, ಅದೇ ಜಾಗದಿಂದ ನಮ್ಮಲ್ಲಿ ಏನು ರಿಸೋರ್ಸಸ್ ಇದಾವೆ, ನಮ್ಮಲ್ಲಿ ಏನು ಸಂಪನ್ಮೂಲಗಳಿದ್ದಾವೆ, ಅದೇ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಮತ್ತೆ ಲೋಕಲ್ ಸಿಚುವೇಶನ್ಗೆ ನಮ್ಮ ಭಾಗದ ಏನು ರಿಕ್ವೈರ್ಮೆಂಟ್ಸ್ಗಳಿರ್ತವೆ, ಡಿಮ್ಯಾಂಡ್ ಏನಿರ್ತವೆ, ಅದನ್ನ ನೋಡ್ಕೊಂಡು ಸಾಕಷ್ಟು ಉದ್ಯಮಗಳನ್ನ ಕೃಷಿಯಲ್ಲಿ ಮಾಡಬಹುದಾಗಿರ್ತದೆ. ಕೃಷಿಯ ಜೊತೆಗೆ ಕಮ್ಮಿ ಖರ್ಚಿನಲ್ಲಿ ಸಣ್ಣ ಉದ್ಯಮಗಳನ್ನ ಹೆಚ್ಚು ಇನ್ವೆಸ್ಟ್ಮೆಂಟ್ ಇಲ್ದನೆ ಅಧಿಕ ಲಾಭವನ್ನ ಪಡ್ಕೋಬಹುದಾಗಿರುವಂತದ್ದು, ಕೂಲಿ ಆಳುಗಳು ಕಮ್ಮಿ ಉಪಯೋಗಿಸ್ಕೊಂಡು ಅತಿ ಹೆಚ್ಚು ಆದಾಯವನ್ನ ಪಡ್ಕೊಳ್ಳುವಂತಹ ಸುಮಾರು ಕೃಷಿಗಳು ನಾವೀಗಾಗಲೇ ಕೃಷಿಯ ಜೊತೆಗೆ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಇದನ್ನು ಮಾಡಿ ಯಶಸ್ವಿನೂ ಕೂಡ ಆಗಿದ್ದಾರೆ. ವೈಜ್ಞಾನಿಕವಾಗಿ ನಮ್ಮೊಂದಿಗೂ ಕೂಡ ಸಂಶೋಧನೆಯಲ್ಲಿ ಈ ಕೃಷಿಗಳು ಸಾಕಷ್ಟು ಆದಾಯ ತರ್ತವೆ ಅಂತೇಳಿ ಈಗಾಗಲೇ ಅದು ಪ್ರೂವ್ ಕೂಡ ಆಗಿದೆ. ಮೊದಲನೇದಾಗಿ ನಾವು ನೋಡೋದಿದ್ರೆ ಕೃಷಿಯ ಜೊತೆಗೆ ಮುಖ್ಯವಾಗಿ ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದು ಅಂತಂದ್ರೆ ಅಣಬೆ ಬೇಸಾಯವನ್ನು ನಾವೆಲ್ಲರೂ ಕೂಡ ಮಾಡಬಹುದಾಗಿರುತ್ತೆ. ನಮ್ಗೆಲ್ಲರೂ ಕೂಡ ಅಣಬೆ ಕೊಟ್ಟರೆ ಇವಾಗ ನಾವೆಲ್ಲರೂ ತಿಂತೀವಿ, ಬಟ್ ಆದರೆ ಯಾರು ಬೆಳವಣಿಗೆ ಮಾಡೋದನ್ನ ಪ್ರೊಡಕ್ಷನ್ ಕೂಡ ಯಾರು ಮಾಡ್ತಾ ಇಲ್ಲ, ಇವಾಗ ಬಹಳ ಕಮ್ಮಿಯಷ್ಟು ಜನ ಪ್ರೊಡಕ್ಷನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಅಣಬೆ, ಅಲ್ಲಿ ಬೇರೆ ಬೇರೆ ಜಾತಿಯ ಅಣಬೆಗಳಿರ್ತವೆ. ನಮಗೆ ಹಾಲಣಬೆ ಆಗಿರ್ಬೋದು, ಗುಂಡಣಬೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆಯಿಸ್ಟರ್ ಜಾತಿಯ ಅಣಬೆಗಳಿರ್ತವೆ. ಆದರೆ ನಮ್ಮ ಭಾಗಕ್ಕೆ ಹೊಂದಾಣಿಕೆ ಆಗುವಂಥ ಖರ್ಚು ಕಮ್ಮಿ ಇರೋಂಥ ಅಣಬೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಬೆಳೆಯಬೇಕಾಗುತ್ತೆ. ಅದರಲ್ಲಿ ಮುಖ್ಯ ಭಾಗವಾಗಿ ನಾನು ಹೇಳುವಂಥದ್ದು ನಮ್ಮ ರೈತ ಬಾಂಧವರು ಅಥವಾ ಯಾರೇ ಇದ್ರು, ಅದು ಪೇಟೆಗಳಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಕಮ್ಮಿ ಖರ್ಚಿನಲ್ಲಿರುವಂಥ ಅಣಬೆ ಅಂತ ಅಂದರೆ ಅದು ಆಯಿಸ್ಟರ್ ಅಣಬೆ. ಆ ಆಯಿಸ್ಟರ್ ಅಣಬೆಯನ್ನು ಬೆಳೆದು ನಾವು ಹೆಚ್ಚಿನ ಆದಾಯವನ್ನು ತಗೊಂಡು ನಾವು ಯಶಸ್ವಿಯಾಗಿ ಮಾಡ್ಕೋಬಹುದು ಅಂತೇಳಿ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳು ಇದಾವೆ ಸರ್. ಈ ಅಣಬೆ ಬೇಸಾಯ ಮಾಡ್ತೀನಿ ಅಂತ ಹೇಳಿ ಹೊರಟ್ರೆ ಏನು ಹೆಚ್ಚು ಬಂಡವಾಳ ಬೇಕಾಗಲ್ಲ, ಮತ್ತೆ ಬೇರೆ ಬೇರೆ ತರಹದ ಮೂಲಭೂತ ಸೌಕರ್ಯಗಳ ಅಗತ್ಯವೂ ಕೂಡ ಹೆಚ್ಚಿಗೆ ಇರೋದಿಲ್ಲ ಅಲ್ವಾ? ಖಂಡಿತವಾಗ್ಲೂ ಸರ್, ತಾವು ಹೇಳೋದು ಸರಿಯಾದ ರೀತಿಯಲ್ಲಿ ಇದೆ ಸರ್. ಹೆಚ್ಚು ಬಂಡವಾಳ ಬೇಕಾಗಿಲ್ಲ, ಯಾಕೆಂದ್ರೆ ಇರೋ ಯಾವ್ದಾದ್ರು ಒಂದು ಮನೆಯಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ಕೊಂಡು, ಕಂಟಾಮಿನೇಷನ್ ಆಗದೆ ಇದ್ದಂಗೆ ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ಕೊಂಡು ನಾವು ಅದೇ ಮನೆಯಲ್ಲಿ ನಮಗೆ ಸುತ್ತಮುತ್ತ ಸಿಗುವಂತ ಭತ್ತದ ಹುಲ್ಲನ್ನ ನಾವು ಉಪಯೋಗಿಸ್ಕೊಂಡು ಕಮ್ಮಿ ಖರ್ಚಿನಲ್ಲಿ ನಾವು ಆದಾಯವನ್ನು ಈ ಅಣಬೆ ಕೃಷಿಯಲ್ಲಿ ಒಂದು 35-40 ದಿನದಲ್ಲಿ ನಾವು ಆದಾಯವನ್ನು ಪಡ್ಕೋಬಹುದಾಗಿರುತ್ತದೆ ಸರ್. ಹೆಚ್ಚು ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಥವಾ ತಾವೇನು ಹೇಳ್ತೀರಾ, ಹೆಚ್ಚು ಇದಕ್ಕೆ ಖರ್ಚಾಗುವಂತಹ ಯಾವುದೇ ರೀತಿಯ ಒಂದು ಸಿಚುವೇಶನ್ ಇದಕ್ಕೆ ಇಲ್ಲ. ಅಣಬೆ ತನ್ನಲ್ಲಿ ಇರತಕ್ಕಂತಹ ಪೋಷಕಾಂಶಗಳ ಕಾರಣದಿಂದಾಗಿ ಮತ್ತೆ ಇಲ್ಲದೆ ಇರತಕ್ಕಂತಹ ಪೋಷಕಾಂಶಗಳ ಕಾರಣದಿಂದಾಗಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಒಂದು ಪದಾರ್ಥ. ಅದರಲ್ಲೂ ಕೂಡ ಪೇಟೆ ಪಟ್ಟಣಗಳಲ್ಲಿ ಇವತ್ತು ಇದನ್ನು ಇಷ್ಟಪಡ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಪೇಟೆಗೆ ಸಮೀಪದಲ್ಲಿರ್ತಕ್ಕಂಥವರು ಅಥವಾ ಪೇಟೆಯ ಒಳಗಿರ್ತಕ್ಕಂಥವರು ಕೂಡ ಈ ಒಂದು ಅಣಬೆ ಬೇಸಾಯದಲ್ಲಿ ತೊಡಕೊಳ್ಳಬಹುದು, ಅದನ್ನು ಉತ್ಪಾದನೆಯನ್ನು ಮಾಡಿ ಮಾರಾಟವನ್ನು ಮಾಡಬಹುದು. ಇದಲ್ಲದೆ ಅಣಬೆ ಬೇಸಾಯದಲ್ಲಿ ಏನು ಅಣಬೆ ಉತ್ಪಾದನೆಯನ್ನು ಮಾಡ್ತಾರೋ ಅದಷ್ಟಕ್ಕೆ ಸೀಮಿತವಾಗದೆ ಅದರ ಮೌಲ್ಯವರ್ಧನೆಯನ್ನು ಮಾಡಿ ಮಾರಾಟ ಮಾಡಿದರೆ ಇನ್ನೂ ಹೆಚ್ಚು ಒಂದು ಲಾಭವನ್ನು ಗಳಿಸಲಿಕ್ಕೆ ಸಹಾಯಕ ಆಗುತ್ತೆ. ಖಂಡಿತವಾಗ್ಲೂ ಸರ್, ತಾವೇಳ್ದಂಗೆ ಅಣಬೆಯಲ್ಲಿ ಸಾಕಷ್ಟು ಆರೋಗ್ಯಕರ ಗುಣಗಳು ಇದ್ದಾವೆ. ಅದರಲ್ಲಿರೋಂತಹ ಪ್ರೋಟೀನು, ಅದರಲ್ಲಿರೋಂತಹ ಫೈಬರ್ ಕಂಟೆಂಟ್ಸ್ಗಳನ್ನ ನಾವು ಸೇವಿಸಿದ್ದೇ ಅದರಲ್ಲಿ. ಎಸ್ಪೆಷಲಿ ಈಗ ನಾವು ಎದುರಿಸ್ತಿರೋಂತಹ ಸಮಸ್ಯೆಗಳು ಅಂತ ಅಂದರೆ ಈ ಜಾಯಿಂಟ್ ಪೈನ್ಸ್, ಕೀಲುಗಳ ಸಮಸ್ಯೆಗಳು, ನೋವುಗಳು, ಆ ರೀತಿಯ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಈ ಕ್ಯಾಲ್ಶಿಯಂ ಕಮ್ಮಿಯಾಗಿ ಆಗಿರೋಂಥ ಸಮಸ್ಯೆಗಳನ್ನ ನಾವೀಗೆಲ್ಲರೂ, ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಅಡಲೋಸೆಂಟ್ ಗರ್ಲ್ಸ್ ಇರ್ಬೋದು, ಪ್ರೌಢಾವಸ್ಥೆಯ ಹೆಣ್ಮಕ್ಳಿರ್ಬೋದು, ಅಥವಾ ನಮ್ಮ ಗರ್ಭಿಣಿ ಸ್ತ್ರೀಯರಿರ್ಬೋದು ಕೂಡ ಎಲ್ಲರೂ ಕೂಡ ಈ ಒಂದು ಸಮಸ್ಯೆಯನ್ನ ನಾವೀಗ ಸ್ವಾಭಾವಿಕವಾಗಿ ಅನುಭವಿಸ್ತಾ ಇದ್ದೀವಿ. ಅದು ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದ ಇರ್ಬೋದಾಗಿರ್ತದೆ. ಬಟ್ ಈ ಅಣಬೆಯನ್ನ ನಾವು ನಮ್ಮ ಡಯಟಲ್ಲಿ, ನಮ್ಮ ದೈನಂದಿನ ನಮ್ಮ ಊಟದ ವ್ಯವಸ್ಥೆಯಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೆ ಆದಲ್ಲಿ ಈ ಒಂದು ಏನು ಸಮಸ್ಯೆ ಏನಿದೆ, ನಮ್ಮ ಏನು ಕ್ಯಾಲ್ಶಿಯಂ ಕಂಟೆಂಟ್ ಇಂದ ಕಮ್ಮಿಯಾಗಿ ನಮ್ಮ ಸಾಯುಗಳ ನೋವುಗಳು ಏನಿದ್ದಾವೆ, ಜಾಯಿಂಟ್ ಪೈನ್ಸ್ಗಳಿರ್ಬೋದು, ಆ ನೋವುಗಳನ್ನ ಹೊರಗೆ ಬರ್ಬೋದು, ಮತ್ತೆ ಕ್ಯಾಲ್ಶಿಯಂ ಸಮಸ್ಯೆಯಿಂದ ಏನು ಕೊರತೆ ಇರ್ತದೆ ಆ ಕ್ಯಾಲ್ಶಿಯಂ ಕೊರತೆಯಿಂದ ಹೊರಗೆ ಬರ್ಬೋದು, ಮತ್ತೆ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿಯಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಸ್ಗಳನ್ನ ನಾವು ಚೆನ್ನಾಗಿ ಇಟ್ಕೋಬಹುದಾಗಿರ್ತದೆ. ಆ ನಿಟ್ಟಿನಲ್ಲಿ ಅಣಬೆಯಲ್ಲಿ ಒಂದು ಆದಾಯ ತರದ ಜೊತೆಗೆ ಇದರಲ್ಲಿ ಆರೋಗ್ಯಕರ ಗುಣವುಳ್ಳ ಸುಮಾರು ಅಂಶಗಳು ಇರೋದ್ರಿಂದ ತಾವೇಳ್ದಂಗೆ ಅದು ಹಳ್ಳಿ ಆಗಿರ್ಬೋದು ಅಥವಾ ಪಟ್ಟಣ ಆಗಿರ್ಬೋದು, ಸಣ್ಣ ಒಂದು 10x10 ಜಾಗದಲ್ಲಿ 30-35 ದಿನಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಆದಾಯ ತರುವ ಚಟುವಟಿಕೆಯಾಗಿ ನಾವು ಇದನ್ನ ರೂಪಿಸ್ಕೊಳ್ಬಹುದಾಗಿರ್ತದೆ. ಇನ್ನು ಮಾಂಸಾಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಮಾಂಸದ ಉತ್ಪಾದನೆ ಆಗಿರ್ಬೋದು ಅಥವಾ ಕೋಳಿಯ ಉತ್ಪಾದನೆ ಆಗಿರ್ಬೋದು, ಇದೆಲ್ಲದರ ಜೊತೆಗೆ ಮೀನು ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂತಹ ಒಂದು ಮಾಂಸಾಹಾರ ಅಂತ ಹೇಳಿ ನಾವು ಕರಿಬಹುದು. ಅದು ಕೂಡ ತನ್ನಲ್ಲಿ ಇರತಕ್ಕಂತಹ ಅನೇಕ ಪೋಷಕಾಂಶಗಳ ಕಾರಣದಿಂದಾಗಿ ಮತ್ತೆ ಇಲ್ಲದೇ ಇರತಕ್ಕಂಥ ಪೋಷಕಾಂಶಗಳ ಕಾರಣದಿಂದಾಗಿಯೂ ಕೂಡ ಇವತ್ತು ಮೀನು ಅನ್ನುವಂಥದ್ದು ಹೆಚ್ಚು ಜನರಿಗೆ ಪ್ರಿಯವಾಗ್ತಾ ಇದೆ, ಹೆಚ್ಚು ಜನ ಅದನ್ನು ಬಯಸ್ತಾ ಇದ್ದಾರೆ. ಮೀನು ಕೂಡ ಒಂದು ಸುಲಭದ ಒಂದು ಕಸುಬು, ಯಾಕೆ ಅಂತ ಹೇಳಿದರೆ ಹೆಚ್ಚು ಕೃಷಿ ಕಾರ್ಮಿಕರನ್ನು ಅದು ಬೇಡೋದಿಲ್ಲ, ಹೆಚ್ಚು ಕಾಳಜಿಯನ್ನು ಬೇಡೋದಿಲ್ಲ, ಹೆಚ್ಚು ಬಂಡವಾಳವನ್ನು ಬೇಡೋದಿಲ್ಲ, ಇಡೀ ದಿವಸ ನನ್ನ ಜೊತೆಗೆ ಇರಬೇಕು ಅನ್ನುವಂಥದ್ದನ್ನು ಬಯಸೋದಿಲ್ಲ. ಈ ನಿಟ್ಟಿನಲ್ಲಿ ಮೀನು ಸಾಕಾಣಿಕೆ ಅನ್ನುವಂಥದ್ದು ಕೃಷಿಕರಿಗೆ ಒಂದು ಉಪಕಸಬಾಗಿ ಹೇಗೆ ಅನುಕೂಲಕ್ಕೆ ಬರುತ್ತೆ ಅಂತೀರಿ ಸರ್? ಮೀನು ಕೃಷಿ ತಾವು ಹೇಳ್ದಂಗೆ ಹೆಚ್ಚು ಲೇಬರ್ಗಳನ್ನ, ಹೆಚ್ಚು ಆಳುಗಳನ್ನ ಅದು ಕೇಳೋದಿಲ್ಲ. ಅದ್ರ ಜೊತೆ ಇರಿ ಅಂತ ತಾವು ಹೇಳ್ದಂಗೆ ಒಳ್ಳೆ ಪಾಯಿಂಟ್ ಹೇಳಿದ್ರೆ ನಮ್ಮ ಜೊತೆ ಇರಿ ಅಂತ ಅದು ಕೇಳೋದಿಲ್ಲ. ನಮ್ಮಲ್ಲಿ ಒಂದು ಸಣ್ಣ ಕೃಷಿ ಹೊಂಡ ಇದ್ರೂ ಈ ಮೀನು ಕೃಷಿಯನ್ನು ಮಾಡ್ಬೋದು, ಅಥವಾ ನಮ್ಮಲ್ಲಿ ಒಂದು 10 ಟ್ಯಾಂಕ್ ಇಟ್ಕೊಂಡು, ಒಂದು ಸಣ್ಣ ಸಣ್ಣ ಒಂದು ಟ್ಯಾಂಕ್ ಇಟ್ಕೊಂಡು ಕೂಡ ಈ ಮೀನು ಕೃಷಿಯನ್ನು ಮಾಡಬಹುದಾಗಿರ್ತದೆ. 2-3 ರೂಪಾಯಿ ನಾವು ಸಣ್ಣ ಮೀನಿನ ಮರಿಗಳನ್ನ ಕೂಡ ತಂದು ಅದನ್ನು ಒಂದು 6-7 ತಿಂಗಳು ಅದನ್ನು ಬೆಳವಣಿಗೆ ಮಾಡಿ 1 ಕೆಜಿ 1.5 ಕೆಜಿ ರೀಚ್ ಆದಮೇಲೆ ಅದನ್ನು ನಾವು ಮಾರಾಟ ಮಾಡಿದ್ದೆ ಆದಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೋಬಹುದಾಗಿರ್ತದೆ. ಮತ್ತೆ ತಾವೇಳ್ದಂಗೆ ಇದಕ್ಕೆ ತುಂಬ ರಿಸ್ಕ್ ಅನ್ನೋದಿರೋದಿಲ್ಲ. ಒಂದು ಇದಕ್ಕೆ ಬೇಕಾಗಿರೋದಂಥದ್ದು ಅಂತಂದರೆ ಸ್ವಲ್ಪ ಮಟ್ಟಿಗೆ ಇದು ಆಹಾರದ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟು ಸ್ವಲ್ಪ ಮಟ್ಟಿಗೆ ನೀರಿನ ಒಂದು ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡಿದ್ದೆ ಆದಲ್ಲಿ, ಹಾಗೆ ಅದ್ರ ಜೊತೆ ಹೊರಗಡೆಯಿಂದ ಬರುವಂತಹ ಹಕ್ಕಿಗಳು ಹಾಗೂ ಹಾವುಗಳನ್ನ, ಈ 3 ವ್ಯವಸ್ಥೆಯನ್ನು ನಾವು ಕೊಟ್ಟಿದ್ದೆ ಆದಲ್ಲಿ ಅದ್ರ ಪಾಡಿಗೆ ಅದು ಮೀನಿನ ಕೃಷಿ ನಡೆದೋಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಮೀನು ಕೃಷಿ ಕೂಡ ಕೃಷಿಯ ಜೊತೆಗೆ ಒಂದು ಲಾಭದಾಯಕವ ಉಪ ಕಸುಬಾಗಿ ಅಥವಾ ಒಂದು ಉಪ ಆದಾಯ ತರುವ ಉದ್ಯಮವಾಗಿ ನಾವು ಇದನ್ನು ಮಾಡ್ಕೋಬಹುದಾಗಿರುತ್ತೆ. ಮೀನಿನ ಮೀನಾಗಿ ಮಾರಾಟ ಮಾಡದೇ ಮೀನಿನ ಮೌಲ್ಯವರ್ಧಗಳನ್ನ ಮಾರಾಟ ಮಾಡಿದ್ದಲ್ಲಿ ಹೆಚ್ಚು ಆದಾಯವನ್ನು ಕೂಡ ನಾವು ಪಡ್ಕೋಬಹುದಾಗಿರ್ತದೆ. ಇಲ್ಲಿ ಮೀನು ಕೃಷಿಯನ್ನ 2 ಮಾಡ್ಬೋದು. ಒಂದು, ನಾವು ತಿನ್ನೋ ಮೀನಿನ ಸಾಕಾಣಿಕೆ ಮಾಡಿ ಮಾರಾಟ ಮಾಡಬಹುದಾಗಿರುತ್ತೆ. ನಾವು ಅಲಂಕಾರಿಕ ಮೀನು ಕೃಷಿ ಏನು ಮಾಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಅಕ್ವೇರಿಯಮ್ಸ್ಗಳಲ್ಲಿ ಏನು ಇಟ್ಕೊಂಡಿರ್ತೀವಿ, ಅಲಂಕಾರಿಕ ಮೀನುಗಳಿಗೂ ಕೂಡ ಈಗ ಸಾಕಷ್ಟು ಸಾಕಷ್ಟು ಬೆಲೆ ಇದೆ. ಈಗ ವಾಸ್ತು ಪ್ರಕಾರ ಮೀನುಗಳು ಇರ್ತವೆ, ಕಲರ್ಗಳಿಗೆ ಸ್ವಲ್ಪ ಅಟ್ರಾಕ್ಟ್ ಆಗಿ ಕಲರ್ ಮೀನುಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ಇರ್ತದೆ. ಬೇರೆ ಬೇರೆ ರೀತಿಯ ಸ್ವಲ್ಪ ಸ್ವಲ್ಪ ಜನಕ್ಕೆ ಹವ್ಯಾಸ ಇರ್ತದೆ ಮೀನು ಮಾಡಬೇಕು, ಕಲರ್ ಮೀನುಗಳ ಆರ್ನಮೆಂಟಲ್ ಮೀನುಗಳನ್ನ ಸಾಕಾಣಿಕೆ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲೂ ಕೂಡ ಇದೊಂದು ಒಳ್ಳೆ ಉದ್ಯಮವಾಗಿ ಮೀನು ಕೃಷಿಯನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದಾಗುತ್ತೆ. ಮೂರನೇದಾಗಿ ಮೀನು ಕೃಷಿಯಲ್ಲಿ ಈಗ ಮೀನು ಥೆರಪಿಗಳೇ ಸುಮಾರು ಬರ್ತಾ ಇದ್ದಾವೆ. ನಮ್ಮ ಕಾಲುಗಳನ್ನ ಮೀನುಗಳ ತೊಟ್ಟಿಯಲ್ಲಿಟ್ಟು ಕಾಲಲ್ಲಿರುವಂತಹ ಎಲ್ಲ ವೇಸ್ಟ್ ಪದಾರ್ಥಗಳನ್ನ ಅಥವಾ ವೇಸ್ಟ್ ಚರ್ಮಗಳನ್ನ ತಿನ್ಲಿಕ್ಕೆ ಅಥವಾ ಏನಾದರೂ ಅಲ್ಲಿ ಇನ್ಫೆಕ್ಷನ್ ಆಗಿರೋದು ತಿಂದು ನಮ್ಮ ಕಾಲಿನ ಆರೋಗ್ಯವನ್ನು ಕೂಡ ಸುಧಾರಿಸ್ಕೊಳ್ಳುವಂತಹ ಎಷ್ಟೋ ಥೆರಪಿಗಳು ಕೂಡ ಈಗ ಬರ್ತಾ ಇದ್ದಾವೆ. ಹಂಗಾಗಿ ಈ ನಿಟ್ಟಿನಲ್ಲೂ ಕೂಡ ನಾವು ಈ ಒಂದು ಉದ್ಯಮವಾಗಿ ನಾವು ಮಾಡ್ಕೋಬಹುದಾಗಿರುತ್ತೆ. ನಾವು ದೊಡ್ಡ ದೊಡ್ಡ ಮಾಲಿಗೆ ಹೋದ್ರೆ, ಈಗ ಬೆಂಗಳೂರು ಮೈಸೂರು ಮಾಲಿಗೆ ಹೋದ್ರೆ ಅಲ್ಲಿ ಫಿಶ್ ಥೆರಪಿ ಇಟ್ಟಿರ್ತಾರೆ. ದೊಡ್ಡ ಗ್ಲಾಸ್ ಡಬ್ಬದಲ್ಲಿ ನೀರು ತುಂಬಿ ಅದರೊಳಗೆ ನಮ್ಮ ಮೀನುಗಳನ್ನ ಬಿಟ್ಟಿರ್ತಾರೆ. ಅದಕ್ಕೆ ಆದಂತಹ ಸೂಟ್ ಆಗಿರೋಂತಹ ಜಾತಿಯ ಮೀನುಗಳನ್ನ ಬಿಟ್ಟಿರ್ತಾರೆ. ಅವು ನಮ್ಮ ಕಾಲ್ನ ಒಂದು 10 ನಿಮಿಷ 15 ನಿಮಿಷ ಅದರೊಳಗೆ ಇಟ್ಕೊಂಡಿದ್ದೆ ಆದಲ್ಲಿ ಮೀನುಗಳು ನಮ್ಮ ಅಲ್ಲಿರೋಂಥ ವೇಸ್ಟ್ ಸ್ಕಿನ್ಸ್ಗಳಿರ್ಬೋದು ಅಥವಾ ವೇಸ್ಟ್ ಡಿಕೇಯಿಂಗ್ ಏನೇ ಪದಾರ್ಥಗಳಿದ್ರು ನಮ್ಮ ಕಾಲ್ ಸುತ್ತ ಬೆರಳು ಸುತ್ತ ಇದನ್ನು ತಿಂದು ಆ ಕಾಲ್ನ ಆರೋಗ್ಯಕರವಾಗಿ ಇಡಲಿಕ್ಕೆ ಸಹಕಾರ ನೀಡ್ತದೆ. ಇದನ್ನ ನಾವು ಚಾರ್ಜ್ ಬೇಸಿಸ್ ಅಲ್ಲಿ 1 ಗಂಟೆಗೆ ಇಟ್ಕೊಂಡ್ರೆ 100 ರೂಪಾಯಿ, 2 ಗಂಟೆಗೆ ಇಟ್ಕೊಂಡ್ರೆ 200 ರೂಪಾಯಿ, ಆ ತರ ಚಾರ್ಜ್ ಬೇಸಿಸ್ ಮಾಡಿ ಇದನ್ನು ಕೂಡ ಒಂದು ಒಳ್ಳೆ ಉದ್ಯಮವಾಗಿ ನಾವು ಏನು ಯುವಕರಿದ್ದಾರೆ ಆ ಯುವಕರುಗಳು ಇದನ್ನ ಒಳ್ಳೆ ಉದ್ಯಮವಾಗಿ ಕೃಷಿಯ ಜೊತೆಗೆ ಒಂದು ಆದಾಯ ತರುವ ಲಾಭದಾಯಕ ಉದ್ಯಮವಾಗಿ ನಾವು ಇದನ್ನ ಮಾಡ್ಕೋಬಹುದಾಗಿರ್ತದೆ ಸರ್. ಅನೇಕ ಕೃಷಿಕರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬೆಳೆದು ಬಿಡ್ತೀವಿ ಅದನ್ನು ಮಾರಾಟ ಮಾಡಕ್ ಆಗ್ತಾ ಇಲ್ಲ ಅಥವಾ ಅತ್ಯಂತ ಕಡಿಮೆ ಬೆಲೆಗೆ ಕೇಳ್ತಾರೆ, ಮಧ್ಯವರ್ತಿಗಳ ಹಾವಳಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಮೀನು ಬೆಳೆಗಾರರಿಗೆ ಅಥವಾ ಮೀನು ಕೃಷಿಕರಿಗೆ ಆ ತರದ ಸಮಸ್ಯೆ ಇರೋದಿಲ್ಲ ಅಲ್ವಾ? ಸ್ವಲ್ಪ ಕಮ್ಮಿ ಮೀನು ಕೃಷಿಕರಿಗೆ ಈ ಒಂದು ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಯಾಕಂದ್ರೆ ಮೀನು ಬೆಳೆಗಾರರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ, ಮೀನು ಉದ್ಯಮದಾರರೇ ಸ್ವಲ್ಪ ಕಮ್ಮಿ ಇದ್ದಾರೆ. ಬಟ್ ಇದಕ್ಕೆ ಒಂದು ಉಪಾಯ ಅಂತಂದ್ರೆ FPOಗಳನ್ನ ಮಾಡ್ಕೋಬೇಕು. ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಏನಿದ್ದಾರೆ, ಮೀನುಗಾರಿಕರ ಸಂಘಟನೆಗಳನ್ನ ಮಾಡ್ಕೋಬೇಕಾಗುತ್ತೆ. ಯಾರ್ಯಾರು ಮೀನು ಬೆಳೀತಾ ಇದ್ದೀರಾ, ಮೀನನ್ನ ಒಂದು ಉದ್ಯಮವಾಗಿ ಮಾಡ್ಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ಸಂಘಟಿತರಾಗಬೇಕಾಗಿರುತ್ತೆ. ಸಂಘಟಿತರಾಗಿ ನಿಮ್ದೇ ಒಂದು ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಉತ್ಪನ್ನದ ಒಂದು ಸಂಸ್ಥೆಯನ್ನ ಮಾಡಿ ಆ ಸಂಸ್ಥೆ ಮೂಲಕ ನೀವು ಮಾರಾಟ ಮಾಡಿದ್ದೆ ಆದಲ್ಲಿ ನಿಮ್ಗೆ ಹೆಚ್ಚು ಆದಾಯವನ್ನು ನಾವೆಲ್ಲರೂ ಕೂಡ ಪಡ್ಕೋಬಹುದಾಗಿರ್ತದೆ. ಜೇನು ಕೃಷಿ ಅನ್ನುವಂಥದ್ದು ಇವತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸರ್ಕಾರವು ಕೂಡ ಇದಕ್ಕೆ ಹೆಚ್ಚು ಉತ್ತೇಜನವನ್ನು ನೀಡ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಜೇನು ಬಹಳ ಮುಖ್ಯವಾದಂಥ ಒಂದು ದುಂಬಿ. ಈ ಜೇನೇನಾದರೂ ಜಗತ್ತಿನಲ್ಲಿ ಅವಸಾನವನ್ನು ಹೊಂದಿತು ಅಂತ ಹೇಳಿದರೆ ಮನುಕುಲ ಕೂಡ ಉಳಿಯಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೆಸರಾಂತ ವಿಜ್ಞಾನಿ ಐನ್ಸ್ಟೈನ್ ಅವರು ಬಹಳ ಹಿಂದೆ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಈ ಜೇನಿಗೆ ಹೆಚ್ಚು ಮಹತ್ವ ಇವತ್ತು ಬಂದಿದೆ. ಈ ಜೇನು ಕೃಷಿಯನ್ನು ಹೇಗೆಲ್ಲ ಅಳವಡಿಕೆಯನ್ನು ಮಾಡಿಕೊಳ್ಳಬಹುದು, ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅದರಿಂದ? ಜೇನು ಕೃಷಿಯಲ್ಲಿ ಸಾಕಷ್ಟು ಉದ್ಯಮವಾಗಿ ಮಾಡ್ಕೋಬಹುದು ಸರ್. ಜೇನು ಕೃಷಿಯ ಮಾಡೇ ದುಡ್ಡು ಮಾಡಬೇಕು ಅಂತೇನಿಲ್ಲ. ಜೇನು ಕೃಷಿಯ ಹುಳಗಳನ್ನೇ ಸಾಕಿ ನಾವು ಆದಾಯ ತಗೋಬೇಕು ಅಂತ ಏನಿಲ್ಲ. ಅದ್ರಲ್ಲಿ ಬರುವಂಥ ಉಪ ಉತ್ಪನ್ನಗಳಿದ್ದಾವೆ, ಆ ಉಪ ಉತ್ಪನ್ನಗಳನ್ನ ಮಾರಾಟ ಮಾಡಿ ಅಥವಾ ಉಪ ಉತ್ಪನ್ನಗಳನ್ನ ನಾವು ಕ್ರೋಢೀಕರಿಸಿ ಅದನ್ನ ಮಾರ್ಕೆಟ್ ಮಾಡಿ ಕೂಡ ನಾವು ಆದಾಯವನ್ನು ಪಡ್ಕೋಬೋದಾಗಿರುತ್ತೆ. ಮೊದಲನೇದಾಗಿ ಜೇನು ಕೃಷಿ ಮಾಡಕ್ಕೆ ಹೋದಾಗ ಒಬ್ಬ ಉದ್ಯಮಕ್ಕೆ ಒಂದು ಕಡೆ ಜೇನು ಹುಳಗಳು ಬೇಕು, ಆ ಜೇನುಗಳ ಹುಳಗಳನ್ನ ಸಾಕಾಣಿಕೆ ಮಾಡಿ ಮಾರಾಟವನ್ನು ಮಾಡ್ಬೋದಾಗಿರುತ್ತೆ. ಎಷ್ಟೊಂದು ಕಡೆ ಈಗ ನಮಗೆ ಭಾಳ ಸಮಸ್ಯೆ ಆಗ್ತಿರೋದು ಜೇನು ಹುಳಗಳೇ ಸಿಗ್ತಾ ಇಲ್ಲ ನಮಗೆ. ಆ ಜೇನು ಹುಳಗಳನ್ನ ಸಾಕಾಣಿಕೆ ಮಾಡಿ ಈ ಅಕ್ಟೋಬರಿಂದ ಮಾರ್ಚ್ವರೆಗೆ ಅದನ್ನು ಬೇರ್ಪಡಿಕೆ ಮಾಡಿ ಜೇನು ಹುಳಗಳ ಕುಟುಂಬಗಳನ್ನ ಮಾರಾಟ ಮಾಡಿ ಒಂದು ಉದ್ಯಮವನ್ನು ನಾವು ಮಾಡ್ಕೋಬೋದಾಗಿರುತ್ತೆ. ಎರಡನೇದಾಗಿ ರಾಣಿ ಕಲ್ಚರ್ ಅಂತ ಇವಾಗ ಬರ್ತಾ ಇದೆ, ರಾಣಿಗಳನ್ನ ಬೆಳವಣಿಗೆ ಮಾಡಿ ರಾಣಿಗಳನ್ನ ನಾವು ಮಾರಾಟ ಮಾಡಬಹುದಾಗಿರುತ್ತೆ. ರಾಣಿ ಕಲ್ಚರ್ ಮಾಡೋದು ಕೂಡ ಅಂತ ಉದ್ಯಮವಾಗಿ ನಾವು ಮಾಡ್ಕೋಬಹುದಾಗಿರುತ್ತೆ. ಒಂದು ರಾಣಿಗೆ ಇಷ್ಟು ದುಡ್ಡು ಅಂತೇಳಿ ರಾಣಿ ಕಲ್ಚರ್ ಕೂಡ ನಾವು ಮಾಡ್ಕೋಬಹುದಾಗಿರುತ್ತೆ. ಮೂರನೇದಾಗಿ ಈ ತುಪ್ಪ ಬರ್ತದಲ್ಲ, ತುಪ್ಪವನ್ನು ಕೂಡ ನಾವು ಶೇಖರಿಸಿಟ್ಟು ಅಥವಾ ತುಪ್ಪವನ್ನು ಕೂಡ ಕಲೆಕ್ಟ್ ಮಾಡಿ ತುಪ್ಪವನ್ನು ಕೂಡ ನಾವು ಮಾರಾಟ ಮಾಡಿ ಆದಾಯವನ್ನು ಗಳಿಸ್ಕೋಬಹುದಾಗಿರ್ತದೆ. ಅದ್ರ ಜೊತೆಗೆ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಉಪ ಏನು ಉದ್ಯಮಗಳಾಗಿರುವಂಥದ್ದು ಅಂತಂದ್ರೆ ಇದಕ್ಕೆ ಬೇಕಾಗಿರೋಂಥ ಸಲಕರಣೆಗಳು, ಜೇನು ಪೆಟ್ಟಿಗೆ ಇರ್ಬೋದು ಅಥವಾ ರಾಣಿ ಗೇಟ್ ಇರ್ಬೋದು, ರಾಣಿ ಕೇಜ್ ಇರ್ಬೋದು ಅಥವಾ ಅದಕ್ಕೆ ವ್ಯಾಕ್ಸ್ ಶೀಟ್ ಇರ್ಬೋದು ಅಥವಾ ಸ್ಮೋಕಿಂಗ್ ಮಿಷನ್ಸ್ ಇರ್ಬೋದು ಅಥವಾ ಜೇನು ತುಪ್ಪ ತೆಗೆಯುವಂಥ ಮಿಷನ್ಸ್ ಇರ್ಬೋದು, ಆ ಮಿಷನ್ಸ್ನ ಸಪ್ಲೈ ಮಾಡುವಂತಹ ಉಪ ಉತ್ಪನ್ನಗಳು ಉಪ ಉದ್ಯಮಗಳನ್ನು ಕೂಡ ನಾವು ತಗೊಂಡಿದ್ದೆ ಆದಲ್ಲಿ ಜೇನು ಕೃಷಿಯ ಒಂದು ಲಾಭದಾಯಕ ಉದ್ಯಮವಾಗಿ ನಾವು ಮಾಡ್ಕೋಬಹುದಾಗಿರುತ್ತೆ. ಒಂದು ಜೇನು ಸಾಕಾಣಿಕೆ, ಅಲ್ಲೂ ಕೂಡ ನಾವು ಆದಾಯವನ್ನು ಪಡ್ಕೋಬಹುದಾಗಿರುತ್ತೆ. ಜೇನು ಸಾಕಾಣಿಕೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಈ ರೀತಿಯ ಬೇಕಾಗಿರುವಂಥ ಜೇನು ಪೆಟ್ಟಿಗೆ, ರಾಣಿ ಹುಳಗಳ ಗೇಟು, ರಾಣಿ ಹುಳಗಳ ಕೇಜು, ವ್ಯಾಕ್ಸ್ ಶೀಟು, ವೇಲು, ಈ ಥರ ಬೇರೆ ಬೇರೆಯ ಬೇಕಾಗಿರುವಂತಹ ಉಪಗಳನ್ನ ಮಾರಾಟ ಮಾಡಿ ನಾವು ಆದಾಯ ಪಡ್ಕೋಬಹುದು. ಇನ್ನೊಂದು ಜೇನು ಬೆಳೆಗಾರರಿಂದ ಜೇನು ತುಪ್ಪವನ್ನು ಸಂಗ್ರಹಣೆ ಮಾಡಿ ಮಾರ್ಕೆಟಿಂಗ್ ಮಾಡುವಂಥದ್ದು, ಅದು ಒಂದು ಉದ್ಯಮವಾಗಿ ಕೂಡ ನಾವು ಮಾಡ್ಕೋಬಹುದಾಗಿರುತ್ತೆ ಸರ್. ನೋಡಿ, ಜೇನು ಕೃಷಿಯನ್ನು ಮಾಡುವಂಥವ್ರಿಗೆ ಕೃಷಿ ಭೂಮಿಯ ಅಗತ್ಯ ಇಲ್ಲ. ಅದಕ್ಕೆ ಒಂದು ಪೆಟ್ಟಿಗೆ ಬೇಕಾಗುತ್ತೆ, ಆ ಪೆಟ್ಟಿಗೆಯನ್ನು ಕೊಂಡ್ಕೊಂಡ್ರೆ ಸಾಕಾಗುತ್ತೆ. ಇದೇನು ತುಂಬಾ ಹೆಚ್ಚು ಬಂಡವಾಳವನ್ನು ಬೇಡ್ತಕ್ಕಂಥ ಒಂದು ಉದ್ಯಮ ಏನಲ್ಲ, ಅತ್ಯಂತ ನಿಗದಿತವಾದಂತಹ ನಿಯಮಿತವಾದಂತಹ ಬಂಡವಾಳದೊಂದಿಗೆ ಪ್ರಾರಂಭವನ್ನು ಮಾಡಬಹುದು. ಇಲ್ಲಿಯೂ ಕೂಡ ನಮ್ಮ ಒಂದು ಅಗತ್ಯತೆ ಹೆಚ್ಚು ಇರೋದಿಲ್ಲ. ಏನು ಬೆಳಗ್ಗೆನೆ ಜೇನಿಗೆ ಮೇವು ತಂದು ಹಾಕಬೇಕು, ನೀರು ಕುಡಿಸ್ಬೇಕು ಅನ್ನುವಂಥದ್ದಿಲ್ಲ, ಸಂಜೆ ಅದರ ನಿಗಾ ನೋಡಬೇಕು ಅನ್ನುವಂಥದ್ದಿಲ್ಲ. ಆಗಾಗ್ಗೆ ನಿಯಮಿತವಾಗಿ ನಿಗಾ ನೋಡಿಕೊಂಡು ನಾವು ಪೆಟ್ಟಿಗೆಗಳನ್ನು ಅಲ್ಲಲ್ಲಿ ಇಟ್ಟು ಈ ಜೇನಿನ ಸಾಕಾಣಿಕೆಯನ್ನು ಮಾಡಬಹುದು. ಅದರಿಂದಲೂ ಕೂಡ ಹೆಚ್ಚಿನ ಒಂದು ಆದಾಯವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜೇನು ಸಾಕಾಣಿಕೆ ಬೇರೆ ಮತ್ತು ಜೇನು ಕೃಷಿ ಅನ್ನುವಂಥದ್ದು ಬೇರೆ. ತಾವಾಗಲೇ ಹೇಳಿದಾಗೆ ಒಂದು ನಾಲ್ಕಾರು ಪೆಟ್ಟಿಗೆಗಳನ್ನು ಇಟ್ಕೊಂಡ್ರೆ ಅದು ಜೇನು ಸಾಕಾಣಿಕೆ ಆಗುತ್ತೆ. ಆ ಪೆಟ್ಟಿಗೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ರಾಣಿ ಜೇನು ಅಂತ ಹೇಳಿ ತಾವೇನು ಹೇಳಿದ್ರು, ಆ ವಿಸ್ತರಣೆ ಮಾಡ್ತಕ್ಕಂಥದ್ದು ಜೇನು ಕೃಷಿ ಅಂತ ಹೇಳಿ ಅಂತ ಕೇಳುತ್ತೆ. ಅದರಿಂದಲೂ ಕೂಡ ಹೆಚ್ಚಿನ ಒಂದು ಆದಾಯವನ್ನು ಪಡೆದುಕೊಳ್ಬಹುದು. ಇಂತಹ ಸಣ್ಣ ಸಣ್ಣ ಉದ್ಯಮಗಳತ್ತ, ಸಣ್ಣ ಸಣ್ಣ ಒಂದು ಪ್ರಯತ್ನಗಳತ್ತ ನಮ್ಮ ಕೃಷಿಕರು ಹೆಚ್ಚಿನ ಒಂದು ಲಕ್ಷ್ಯವನ್ನು ನೀಡಬೇಕಾಗುತ್ತೆ. ಇನ್ನು ನಾವು ಬೆಳೀತಕ್ಕಂತಹ ಯಾವುದೇ ಕೃಷಿ ಪದಾರ್ಥಗಳಿರಲಿ, ಅದಕ್ಕೆ ತುಂಬ ದೊಡ್ಡ ಬೆಲೆ ಏನು ಸಿಗೋದಿಲ್ಲ, ಬಹಳ ಅತ್ಯಂತ ಕಡಿಮೆಯಲ್ಲಿಯೇ ಬೆಲೆ ಸಿಗುತ್ತೆ. ನಮ್ಮ ಕೃಷಿಕರ ಅಳಲು ಕೂಡ ಅದೇನೆ, ನಾವು ಬೆಳೆದಂಥದ್ದಕ್ಕೆ ಸರಿಯಾದಂಥ ಬೆಲೆ ಸಿಗಲಿಲ್ಲ. ಆದರೆ ಅದರಿಂದ ಉತ್ಪಾದನೆ ಮಾಡಿದಂತಹ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳ ಬೆಲೆ ಜಾಸ್ತಿ ಇರುತ್ತೆ. ನಮ್ಮ ಹಾಸನದಲ್ಲಿ ಒಂದು ಮಾತಿದೆ, ನಾವು ಬೆಳೆದಂಥ ಆಲೂಗಡ್ಡೆಗೆ 8 ರೂಪಾಯಿ 10 ರೂಪಾಯಿ 12 ರೂಪಾಯಿ ಕೊಡ್ತಾರೆ, ಅದೇ ಒಂದು 100 ಗ್ರಾಮ್ ಚಿಪ್ಸ್ ಮಾಡಿಬಿಟ್ಟು ಅದನ್ನು 100 ರೂಪಾಯಿ 100 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಮೌಲ್ಯವರ್ಧನೆಯತ್ತ ಮತ್ತು ಸಂಸ್ಕರಣೆಯತ್ತ ನಮ್ಮ ಕೃಷಿಕರು ಎಷ್ಟರ ಮಟ್ಟಿಗೆ ಗಮನವನ್ನು ಹರಿಸಬೇಕು ಅಂತೀರಿ? ತಾವು ಹೇಳೋದು ಈಗಿನ ಸಿಚುವೇಶನಲ್ಲಿ ಭಾಳ ಸೂಕ್ತವಾಗಿರೋಂಥದ್ದು ಸರ್. ಈಗ ನಾವೇನು ಹೇಳ್ತೀವಿ, ಕೃಷಿಯಲ್ಲಿ ಮೊದಲನೇ ಹಂತದ ಕೃಷಿ, ಎರಡನೇ ಹಂತದ ಕೃಷಿ ಅಂತೇಳಿ ಎರಡು ರೀತಿಯ ಕೃಷಿ ಇರ್ತದೆ. ಸೆಕೆಂಡ್ರಿ ಅಗ್ರಿಕಲ್ಚರ್, ಪ್ರೈಮರಿ ಅಗ್ರಿಕಲ್ಚರ್ ಅಂತೇಳಿ. ಈ ಪ್ರೈಮರಿ ಅಗ್ರಿಕಲ್ಚರ್ ಅಂತಂದರೆ ತಾವೆಲ್ಲರೂ ನಾವೆಲ್ಲರೂ ಈಗೇನು ಕೃಷಿಯನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ರಾಗಿ ಹಾಕ್ತಾ ಇದ್ದೀವಿ, ರಾಗಿ ಬೆಳೀತಾ ಇದ್ದೀವಿ, ರಾಗಿ ಕಟಾವು ಮಾಡ್ತಾ ಇದ್ದೀವಿ, ಬಡಿತಾ ಇದ್ದೀವಿ, ಚೀಲಕ್ಕೆ ತಂದು ತುಂಬ, ಅದು ಪ್ರೈಮರಿ ಅಗ್ರಿಕಲ್ಚರ್. ಆದರೆ ಎರಡನೇ ಹಂತದ ಕೃಷಿ, ಸೆಕೆಂಡ್ರಿ ಅಗ್ರಿಕಲ್ಚರ್ ಏನಂತ ಹೇಳ್ತಾ ಇದ್ದೀವಿ, ಆ ರಾಗಿಯನ್ನು ಮೌಲ್ಯವರ್ಧನೆ ಮಾಡಿ ಮಾರೋ ಅಂಥದ್ದು ಸೆಕೆಂಡ್ರಿ ಅಗ್ರಿಕಲ್ಚರ್ ಆಗಿ ಈಗ ನಾವು ಗಮನವನ್ನು ಕೊಡಬೇಕಾಗಿರ್ತದೆ. ಸೆಕೆಂಡ್ರಿ ಅಗ್ರಿಕಲ್ಚರ್ಗೆ ಇವಾಗ ನಮಗೆ ವ್ಯಾಲ್ಯೂ ಇರೋಂಥದ್ದು, ಅದಕ್ಕೆ ಈಗ ಪ್ರೊಡಕ್ಷನ್ ಈಗಾಗಲೇ ಸಾಕಷ್ಟು ಆಗೋಗಿದೆ, ಆಗ್ತಾ ಇದೆ ಇವಾಗ ಪ್ರೊಡಕ್ಷನ್. ಆ ಪ್ರೊಡಕ್ಷನ್ ಆಗಿದ್ದನ್ನು ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ RTS ರೆಡಿ ಟು ಸರ್ವ್ ಅಥವಾ ರೆಡಿ ಟು ಈಟ್ ಅಂತ ಒಂದು ಪದಾರ್ಥಗಳನ್ನ ಮಾಡಿ ನಾವು ಸರ್ವ್ ಮಾಡಿದ್ದೆ ಆದಲ್ಲಿ, ಆ ಗ್ರಾಹಕರ ಮುಂದೆ ಇಟ್ಟಿದ್ದೆ ಆದಲ್ಲಿ, ಗ್ರಾಹಕರು ಅದನ್ನ ನಿಜವಾಗ್ಲೂ ಕೂಡ ಆ ಒಂದು ಬೇಡಿಕೆಯನ್ನ ಮಾಡಿ ತಗೊಂಡೇ ತಗೋತಾರೆ. ಯಾಕೆಂದ್ರೆ ಗ್ರಾಹಕರಿಗೆ ಇವಾಗ ಬೇಕಾಗಿರೋಂಥದ್ದು ರೆಡಿಮೇಡ್ ಫುಡ್ ಬೇಕಾಗಿದೆ, ಗ್ರಾಹಕರಿಗೆ ಇವತ್ತು ಬೇಕಾಗಿರೋಂಥದ್ದು ನೇರವಾಗಿ ನಾವು ತಿನ್ನುವಂತಹ ಪದಾರ್ಥಗಳು ಬೇಕು. ಅದನ್ನ ಅಡುಗೆ ಮಾಡಿ ಅದಕ್ಕೆ ಮೌಲ್ಯವರ್ಧನೆ ಕೊಟ್ಟು ತಿನ್ನೋಂಥ ಸಮಯ ಇವಾಗ ಗ್ರಾಹಕರಲ್ಲಿ ಬಹಳ ಕಮ್ಮಿ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸೆಕೆಂಡ್ರಿ ಅಗ್ರಿಕಲ್ಚರಲ್ ಮಾಡೋದ್ರಿಂದ, ಎರಡನೇ ಹಂತದ ಕೃಷಿ ಮಾಡೋದ್ರಿಂದ ಬರುವಂತಹ ಏನು ಕೃಷಿ ಉತ್ಪನ್ನಗಳಿರ್ತವೆ, ಆ ಉತ್ಪನ್ನಗಳನ್ನ ಉಪಯೋಗಿಸ್ಕೊಂಡು ಪ್ರಾಡಕ್ಟ್ಸ್ಗಳನ್ನ ಮಾಡೋಂಥದ್ದು ಬಹಳ ಉಪಯೋಗ ಆಗಿರ್ತದೆ. ಅದು ತೋಟಗಾರಿಕಾ ಬೆಳೆ ಇರ್ಬೋದು, ಕೃಷಿ ಬೆಳೆ ಇರ್ಬೋದು, ಅಥವಾ ಹೈನುಗಾರಿಕೆ ಇರ್ಬೋದು, ಅಥವಾ ಮೀನುಗಾರಿಕೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ಅದನ್ನ ಎರಡನೇ ಹಂತದ ಕೃಷಿ ಸೆಕೆಂಡ್ರಿ ಅಗ್ರಿಕಲ್ಚರಲ್ಲಿ ನಾವು ಅದನ್ನ ಮೌಲ್ಯ ಕೊಡೋಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸಾಕಷ್ಟು ಉದಾಹರಣೆಗಳು ಮೌಲ್ಯ ಕೊಡೋದ್ರಲ್ಲಿ ಇದಾವೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಭತ್ತವನ್ನ ಮಾರ್ತೀವಿ, ಭತ್ತವನ್ನ ನಾವೀಗ ಅಕ್ಕಿಯಾಗಿ ಮಾಡಿಬಿಡ್ತೀವಿ. ಮೌಲ್ಯವರ್ಧನೆ ಕೊಡೋಂಥದ್ದಂದ್ರೆ ಅಕ್ಕಿ ಮಾರಾಟ ಅಂತಂದಲ್ಲ, 5 ಕೆಜಿ ಪ್ಯಾಕೆಟ್ ಬೇಕು ಅಂದ್ರೆ 5 ಕೆಜಿ ಪ್ಯಾಕೆಟ್ ಮಾಡೋಂಥದ್ದು, 10 ಕೆಜಿ ಪ್ಯಾಕೆಟ್ ಬೇಕು ಅಂತ 10 ಕೆಜಿ ಪ್ಯಾಕೆಟ್ ಮಾಡೋಂಥದ್ದು, ಅಥವಾ ಒಂದು ಕುಟುಂಬಕ್ಕೆ 25 ಕೆಜಿ ಪ್ಯಾಕೆಟ್ ಬೇಕು ಅಂದ್ರೆ 25 ಕೆ, ಅದನ್ನು ಕೂಡ ನಾವು ಮೌಲ್ಯವರ್ಧನೆ ಅಂತಾನೆ ಕೂಡ ಹೇಳ್ತೀವಿ. ಅಂದ್ರೆ ಅದಕ್ಕೆ ಮೌಲ್ಯವನ್ನು ಆಡ್ ಮಾಡ್ತಾ ಇದೀವಿ ಅಂತ. ಆ ನಿಟ್ಟಿನಲ್ಲಿ ಪ್ಯಾಕೆಟ್ ಮಾಡೋದಿರ್ಬೋದು, ಲೇಬಲಿಂಗ್ ಮಾಡೋದಿರ್ಬೋದು, ಬ್ರ್ಯಾಂಡಿಂಗ್ ಮಾಡೋದಿರ್ಬೋದು, ಅಥವಾ ಅದಕ್ಕೆ ಸಣ್ಣ ಪ್ರಮಾಣದ ಬೇರೆ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಅದಕ್ಕೆ ಟೇಸ್ಟ್ ಇನ್ಕ್ರೀಸ್ ಮಾಡೋಂಥದ್ದಿರ್ಬೋದು, ಎಲ್ಲದೂ ಕೂಡ ಮೌಲ್ಯವರ್ಧನೆಯಲ್ಲಿ ಬರ್ತದೆ. ಆ ನಿಟ್ಟಿನಲ್ಲಿ ಈಗ ಎರಡನೇ ಹಂತದ ಕೃಷಿಗೆ ನಾವೆಲ್ಲರೂ ಕೂಡ ಕಾಲಿಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಎರಡನೇ ಹಂತದ ಕೃಷಿಯನ್ನು ಡೈರೆಕ್ಟ್ರೇಟ್ ಕೂಡ, ನಿರ್ದೇಶನಾಲಯ ಕೂಡ ಓಪನ್ ಮಾಡಿ ಸಾಕಷ್ಟು ಕೆಲಸವನ್ನು ಮತ್ತು ರೈತ ಬಾಂಧವರಿಗೆ ಉತ್ತೇಜನವನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ಅಂದರೆ ನಾವು ಬೆಳೆದಂಥ ಪದಾರ್ಥಗಳನ್ನ ಅದನ್ನ ಪ್ರಾಡ್ಯೂಸ್ ಆಗಿ ಮಾರಾಟ ಮಾಡದೇ ಪ್ರಾಡಕ್ಟ್ ಆಗಿ ಮಾರಾಟ ಮಾಡೋದು, ಉತ್ಪನ್ನಗಳನ್ನಾಗಿ ಮಾರಾಟ ಮಾಡೋಂಥದ್ದು ಬಹಳ ಈಗ ಅವಶ್ಯಕತೆ ಇದೆ. ಎಲ್ಲ ರೈತ ಬಾಂಧವರು ಕೂಡ ಈ ಒಂದು ಇದರಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರ್ತದೆ. ರಾಗಿಯನ್ನು ರಾಗಿಯಾಗಿ ಮಾರಾಟ ಮಾಡದೇ ಉತ್ಪನ್ನಗಳನ್ನಾಗಿ ಅದನ್ನು ಮೌಲ್ಯವರ್ಧನೆ ಕೊಟ್ಟು ಅದನ್ನು ಮಾರಾಟ ಮಾಡೋದು ಬಹಳ ಸೂಕ್ತವಾಗಿದೆ. ಒಂದು ಅದನ್ನು ಕೂಡ ಒಂದು ಉದ್ಯಮವಾಗಿ ನಾವು ಮಾಡ್ಕೋಬಹುದಾಗಿರ್ತದೆ. ಇದುವರೆಗೆ ನಾವು ಮಾತಾಡಿದಂತಹ ಈ ಕೃಷಿಯನ್ನು ಆಧರಿಸಿದಂತಹ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕವನ್ನು ಮಾಡ್ತಕ್ಕಂಥದ್ದು ಹೇಗೆ ಡಾಕ್ಟರ್ ಭರತ್ ಕುಮಾರ್ ಅವರೇ? ಸರ್, ನನ್ನನ್ನು ಸಂಪರ್ಕ ಮಾಡಬೇಕು ಅಂತಂದರೆ ನನ್ನ ಫೋನ್ ನಂಬರ್ 9845525268

ಅಂತ ಅಂದ್ರೆ ಯಾರು ಮಾರಾಟವನ್ನು ಮಾಡ್ಲಿಕ್ಕೆ ಬರ್ತಾರೋ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದು ತಮ್ಮ ಒಂದು ಮಾರುಕಟ್ಟೆ ಸಮಿತಿಯ ಜವಾಬ್ದಾರಿ ಆಗಿರುತ್ತೆ. ಆ ಒಂದು ಕರ್ತವ್ಯವನ್ನ ತಾವು ನಿರ್ವಹಿಸ್ತೀರಿ. ತಾವು ಹೇಳಿದ್ರಿ ಹಾಸನ ಮತ್ತೆ ಬೇಲೂರಿನಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತೇಳಿ. ಹಾಸನ ಮತ್ತೆ ಬೇಲೂರಿನಲ್ಲಿ ಎಲ್ಲಿ ಇರುತ್ತೆ ಈ ಖರೀದಿ ಕೇಂದ್ರಗಳು? ಸರ್, ಈಗ ಇದು ದಿನಾಂಕ 2ನೇ ತಾರೀಕಿಂದ 7ನೇ ತಿಂಗಳು, ಅಲ್ಲಿಂದ ಖರೀದಿ ಮತ್ತೆ ನೋಂದಣಿ ಪ್ರಕ್ರಿಯೆ ಎರಡು ಒಟ್ಟಿಗೆ ಸಾಕ್ತವೆ ಸರ್. ಜುಲೈ ಎರಡರಿಂದ ಅಂದ್ರೆ ಬುಧವಾರದಿಂದ ಅಲ್ಲಿಂದ 30 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಚಾಲ್ತಿಯಲ್ಲಿರುತ್ತೆ ಸರ್. ಹಾಸನದಲ್ಲಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಹಾಸನ, ಬೇಲೂರಲ್ಲಿ ಎಪಿಎಂಸಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಬೇಲೂರು, ಅಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಸರ್. ಮಾರಾಟವನ್ನ ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥ ಕೃಷಿಕರು ಬರುವ ಮುನ್ನ, ಅಂತ ಅಂದ್ರೆ ತಮ್ಮ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನಿರುತ್ತೋ ಅಲ್ಲಿಗೆ ಬರುವ ಮುನ್ನ ಏನೆಲ್ಲ ಒಂದು ಪ್ರಕ್ರಿಯೆಗಳನ್ನ ಮಾಡಬೇಕಾಗುತ್ತೆ? ಒಂದಷ್ಟು ಫಾರ್ಮಾಲಿಟೀಸ್ ಅಂತ ಹೇಳಿ ಇರುತ್ತೆ ಸರ್ಕಾರ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ. ಏನೇನನ್ನ ಮಾಡಬೇಕು, ಎಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸ್ಕೊಡಿ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದವರು ಏನಿದ್ದಾರೆ, ಅವರು ತಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಿರ್ತಾರೆ ಸರ್. ರೈತರು ತಮ್ಮ ಫ್ರೂಟ್ಸ್ ಐಡಿ ಅಥವಾ ಆಧಾರ್ ಕಾರ್ಡ್ನ ತಂದು ಆ ಸಾಫ್ಟ್ವೇರ್ ಅಲ್ಲಿ ಅವರ ಹೆಸರನ್ನು ನೋಂದಾಯಿಸ್ಕೋಬೇಕು ಸರ್. ನೋಂದಾಯಿಸಿಕೊಂಡ ನಂತರ ಅವ್ರಿಗೆ ಇಂಥ ದಿನಾಂಕದಂದು ತಮ್ಮ ಉತ್ಪನ್ನವನ್ನು ತರಬೇಕು ಅಂತೇಳಿ ಅವರು ಖರೀದಿ ಕೇಂದ್ರದವರು ಹೇಳ್ತಾರೆ. ಅಂತ ದಿನಾಂಕ ಉತ್ತಮ ಗುಣಮಟ್ಟದಂತ ಹಸಿ ಶುಂಠಿಯನ್ನು ಅವರು ರೈತರು ತಂದುಕೊಡ್ಬೇಕು ಸರ್. ಈಗ ಫ್ರೂಟ್ಸ್ ಐಡಿಯನ್ನು ತರಬೇಕು ಅಂತೇಳಿ ಹೇಳಿದ್ರಿ, ಇದು ಕಡ್ಡಾಯವಾಗಿ ಫ್ರೂಟ್ಸ್ ಐಡಿ ಇಲ್ಲ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ನಾರು ತಂದ್ರೆ ಆ ಆಧಾರ್ ಕಾರ್ಡ್ ನಲ್ಲಿ ಸಾಫ್ಟ್ವೇರ್ ಅಲ್ಲಿ ಸರ್ಚ್ ಮಾಡಿ ಅವ್ರ ಫ್ರೂಟ್ಸ್ ಐಡಿನ ನೋಡಿ ಹೇಳ್ತಾರೆ ಅವ್ರೆ. ಫ್ರೂಟ್ಸ್ ಐಡಿ ಅಂತೂ ಕಡಖಂಡಿತವಾಗಿ ಇರಲೇಬೇಕು. ಈಗ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಫಲಾನುಭವಿಗಳಾಗಬೇಕು ಕೃಷಿಕರು ಅಂತ ಹೇಳಿದ್ರೆ ಫ್ರೂಟ್ಸ್ ಐಡಿ ಅನ್ನುವಂಥದ್ದನ್ನ ಖಂಡಿತವಾಗಿಯೂ ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ. ಹೌದು. ನೋಂದಣಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಶುಲ್ಕ ವಿಧಿಸ್ತೀರಾ, ಹೇಗೆ? ಇಲ್ಲ ಸರ್, ಪೂರ್ಣ ಉಚಿತವಾಗಿರುತ್ತೆ. ನೋಂದಣಿ ಮಾಡಿ ಅವರಿಗೆ ಒಂದು ಚೀಟಿಯನ್ನು ಕೊಡ್ತಾರೆ, ಇಂಥ ದಿನಾಂಕ ನೀವು ತಮ್ಮ ಉತ್ಪನ್ನವನ್ನು ತರಬೇಕು ಅಂತೇಳಿ. ಅಂತ ದಿನ ರೈತರು ತಮ್ಮ ಉತ್ಪನ್ನಗಳನ್ನ ಆ ಮಾರುಕಟ್ಟೆಗೆ ತಗೊಂಡು ಹೋದ್ರೆ ಆಗುತ್ತೆ ಸರ್. ಈಗ ಕೃಷಿ ಉತ್ಪನ್ನಗಳದ್ದು ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ಗುಣಮಟ್ಟದ ಉತ್ಪನ್ನಗಳನ್ನ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈಗ ಏನು ಶುಂಠಿ ಖರೀದಿಯನ್ನ ಮಾಡ್ತಾ ಇದ್ದೀರಾ, ಈ ಖರೀದಿ ಕೇಂದ್ರಕ್ಕೆ ತರುವ ಮುನ್ನ ಯಾವ ಗುಣಮಟ್ಟದ ಶುಂಠಿಯನ್ನ ಅವರು ತರಬೇಕಾಗುತ್ತೆ? ಈಗ ಖರೀದಿ ಏಜೆನ್ಸಿಯವರು ಸರ್, ಉತ್ತಮ ಗುಣಮಟ್ಟದ ಹಸಿ ಶುಂಠಿಯನ್ನ ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯಿಂದ ಈಗಾಗಲೇ ಗ್ರೇಡರ್ಗಳನ್ನ ನೇಮಕ ಮಾಡಿದ್ದಾರೆ. ಆ ನೇಮಕಾತಿ ಏನು ಇದಾರೆ ಗ್ರೇಡರ್ಗಳು, ಅವರು ಹಸಿ ಶುಂಠಿಯ ಉತ್ಪನ್ನದ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅವರು ಓಕೆ ಅಂತ ಅಂದ್ಮೇಲೆ ಮಹಾಮಂಡಳದವರು ಖರೀದಿ ಮಾಡ್ತಾರೆ ಸರ್. ಅದು ಪರಿಶೀಲನೆ ಮಾಡ್ಲಿಕ್ಕೆ ಅಂತ ಹೇಳಿ ಇರ್ತಾರೆ ಸಿಬ್ಬಂದಿ ವರ್ಗದವರು ಇರ್ತಾರೆ, ಅವರು ಅದನ್ನ ಅನುಮೋದಿಸಬೇಕು. ಹೌದು ಸರ್. ಒಂದ್ ವೇಳೆ ಅನುಮೋದನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ? ಕೃಷಿಕರು ತಂದ್ಬಿಟ್ಟಿರ್ತಾರೆ ಉತ್ತಮ ಗುಣಮಟ್ಟದ ಹಸಿ ಶುಂಠಿಯನ್ನ ರೈತರು ತರಬೇಕು. ಅಲ್ಲಿ ನೋಂದಣಿ ಮಾಡ್ಕೊಳ್ಳುವಂತ ಸಮಯದಲ್ಲಿ ಇರುವಂತಹ ನೋಂದಣಿದಾರರನ್ನ ಮತ್ತೆ ಗ್ರೇಡರ್ಗಳನ್ನ ಅವ್ರ ಜೊತೆ ಚರ್ಚಿಸಿ ರೈತರು ಯಾವ ಗುಣಮಟ್ಟದ ಹಸಿ ಶುಂಠಿಯನ್ನ ತರಬೇಕು ಅಂತ ಹೇಳಿ ಅವ್ರ ಹತ್ರ ಮಾಹಿತಿ ಪಡೆದುಕೊಂಡು ಅಂತ ಗುಣಮಟ್ಟದ ಮಾತ್ರ ರೈತರು ತರಬೇಕು ಅಂತ ಹೇಳಿ ಕೇಳ್ಕೊಂಡು. ಅನೇಕ ಸಾರಿ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟೇ ಗಾತ್ರ ಇರಬೇಕು, ಇಷ್ಟೇ ತೂಕ ಇರಬೇಕು, ಇಂಥ ಬಣ್ಣ ಇರಬೇಕು ಅಂತ ಹೇಳಿ ಕೆಲವೊಂದು ಷರತ್ತುಗಳನ್ನ ವಿಧಿಸಲಾಗುತ್ತೆ. ಆ ತರದ ಏನಾದರೂ ಈ ಶುಂಠಿ ಖರೀದಿಗೆ ಸಂಬಂಧಪಟ್ಟ ಹಾಗೆ ಇದೆಯಾ? ಆ ತರ ಯಾವುದೂ ಕಂಡೀಷನ್ಸ್ ಇಲ್ಲ ಸರ್. ಉತ್ತಮ ಗುಣಮಟ್ಟದಾಗಿರ್ಬೇಕು, ಅದು ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಶೀತಲ ಗೃಹದಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ಉತ್ತಮ ಗುಣಮಟ್ಟದನ್ನ ಖರೀದಿ ಮಾಡ್ತಾರೆ ಸರ್. ಇಷ್ಟೇ ಗಾತ್ರ ಅಂತೇನು ಇಲ್ಲ. ಅದು ಗ್ರೇಡರ್ಗಳು ಉತ್ತಮ ಗುಣಮಟ್ಟದ್ದಾಗಿದ್ರೆ ಯಾವುದೇ ಗಾತ್ರ ಆಗಿದ್ರು ಸಹ ಖರೀದಿ ಮಾಡ್ತಾರೆ. ಈಗ ಅವರ ಜಮೀನಿಂದ ಶುಂಠಿಯನ್ನ ಏನ್ ಕೀಳ್ತಾರಲ್ಲ, ಅದನ್ನ ಕಿತ್ತು ತರುವಂತಹ ಜವಾಬ್ದಾರಿ ಕೃಷಿಕರದೇ ಆಗಿರುತ್ತೆ. ತರುವಂತಹ ಕ್ರಮಗಳು ಹೇಗೆ ಸರ್? ಹಸಿ ಶುಂಠಿಯನ್ನ ರೈತರು ಕಿತ್ ಮೇಲೆ ಚೆನ್ನಾಗಿ ತೊಳೆದು ಆರಿಸಿ ತೇವಾಂಶ ಇಲ್ಲದೆ ತರ ನೋಡಿಕೊಂಡು ಕಚ್ಚಾ ಚೀಲಗಳಲ್ಲಿ ರೈತರು ತಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬಿಡ್ಬೇಕು ಸರ್. ಅಲ್ಲಿ ಇರುವಂತ ಗ್ರೇಡರ್ಗಳು ಅದನ್ನ ಗ್ರೇಡ್ ಮಾಡಿ ಅವ್ರದೇ ಚೀಲ ಖರೀದಿ ಮಹಾಮಂಡಳದ ಏಜೆನ್ಸಿ ಏನಿದೆ ಅವ್ರ ಚೀಲಗಳಲ್ಲಿ ತುಂಬಿ ತೂಕ ಮಾಡಿಕೊಂಡು ಖರೀದಿ ಮಾಡ್ತಾರೆ. ಈಗ ಒಬ್ಬ ಕೃಷಿಕ ಎಷ್ಟು ಶುಂಠಿ ಅವಕವನ್ನ ಮಾರಾಟವನ್ನ ಮಾಡಲಿಕ್ಕೆ ಅವಕಾಶ ಇದೆ ಸರ್? ಈ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಒಬ್ಬ ರೈತ ಕನಿಷ್ಠ 30 ಕ್ವಿಂಟಲ್ ಅಂದ್ರೆ ಎಕರೆಗೆ 30 ಕ್ವಿಂಟಲ್, ಒಬ್ಬ ರೈತರಿಂದ ಗರಿಷ್ಠ 60 ಕ್ವಿಂಟಲ್ ಮಾತ್ರ ಖರೀದಿ ಮಾಡಲಾಗುತ್ತೆ. ಒಬ್ಬ ರೈತರಿಂದ 60 ಕ್ವಿಂಟಲ್ ಗರಿಷ್ಠ. ಹೌದು. ಅಂತಂದ್ರೆ 60 ಕ್ವಿಂಟಲ್ ಮಾರ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೆ 2 ಎಕರೆನಲ್ಲಿ ಅವ್ರ ಶುಂಠಿಯನ್ನ ಬೆಳೆದಿರ್ಬೇಕು. ಈಗ ಶುಂಠಿಯನ್ನ ಯಾರು ಬೆಳೆದಿರ್ತಾರ ಅವರೇ ತಂದು ಮಾರಾಟವನ್ನು ಮಾಡ್ಬೇಕಲ್ವಾ? ಹೌದು ಸರ್. ಯಾರು ಬೆಳೆದಿರ್ತಾರೆ, ಯಾರು ನೋಂದಣಿ ಮಾಡಿಸ್ಕೊಂಡಿರ್ತಾರೆ, ಅದೇ ರೈತರು ಶುಂಠಿಯನ್ನ ಮಾರಾಟ ಮಾಡಬೇಕು. ಈ ಕೃಷಿ ಉತ್ಪನ್ನಗಳು ಅಂತ ಅಂದಾಗ ಸಾಮಾನ್ಯವಾಗಿ ನಮಗೆ ಬರುವಂತ ಸಮಸ್ಯೆ ಏನು ಅಂತ ಅಂದ್ರೆ ಮಧ್ಯವರ್ತಿಗಳದ್ದು. ಇಲ್ಲಿ ಮಧ್ಯವರ್ತಿಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಏನೇನು ಕ್ರಮವನ್ನ ಕೈಗೊಂಡಿದೆ? ಈಗಾಗಲೇ ನಾನು ಹೇಳಿರೋತ್ರ ಸರ್, ಫ್ರೂಟ್ ಸೈಡಿಯಲ್ಲಿ ಕಂಪಲ್ಸರಿ ಏನು ಬೆಳೆ ಸಮೀಕ್ಷೆಯಲ್ಲಿ ಈಗ ಅವ್ರದ್ದು 2024-25 ಸಾಲಿನ ಶುಂಠಿಯನ್ನು ನಾವು ಖರೀದಿ ಮಾಡ್ತಾರೆ. ಈಗ ಬೆಳೆ ಸಮೀಕ್ಷೆ ಆಗೋಗಿದೆ ಸರ್. ಬೆಳೆ ಸಮೀಕ್ಷೆಯಲ್ಲಿ ರೈತರು ಯಾರು ನೋಂದಣಿ ಅಂದ್ರೆ ಆ ಹಸಿ ಶುಂಠಿ ಅಂತ ಕ್ರಾಪ್ ಸರ್ವೆಯಲ್ಲಿ ಬಂದಿರುತ್ತೆ ಸರ್. ಅಂತ ರೈತರು ಮಾರಾಟ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಇದರಲ್ಲಿ ಯಾವ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ಸರ್. ನೇರವಾಗಿ ಕೃಷಿಕರು ಬಂದು ನೋಂದಾವಣಿಯನ್ನ ಮಾಡಿಕೊಳ್ಬೇಕು. ನೋಂದಾವಣಿ ಒಂದ್ ವೇಳೆ ಆಯ್ತು ಅಂತ ಹೇಳಿದ್ರೆ ಯಾಕೆ ಅಂತ ಅಂದ್ರೆ ಅದನ್ನ ತಾವಾಗ್ಲೇ ಹೇಳಿದಾಗ ಎಲ್ಲವುದನ್ನು ಕೂಡ ಗಮನಿಸ್ತಾರೆ ಅವರು. ಫ್ರೂಟ್ ಸೈಡಿಯಲ್ಲಿ ಇದೆಯಾ, ಬೆಳೆ ಸಮೀಕ್ಷೆ ಆಗಿದ್ಯಾ, ಬೆಳೆ ಸಮೀಕ್ಷೆಯಲ್ಲಿ ಇಂಥ ಕೃಷಿಕ ಶುಂಠಿಯನ್ನೇ ಬೆಳೆದಿದ್ದಾನ ಅನ್ನುವಂಥದ್ದನ್ನ ಅವರು ಖಾತ್ರಿ ಮಾಡ್ಕೊಂಡು ಆನಂತರ ಅವ್ರಿಗೊಂದು ಸ್ಲಿಪ್ ಅನ್ನ ಕೊಡಲಾಗುತ್ತೆ. ಸ್ಲಿಪ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆತ ಮಾರಾಟವನ್ನು ಮಾಡಲಿಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿದ್ದಾನೆ ಅಂತ ಹೇಳಿ. ಹೌದು ಸರ್. ಅಲ್ವಾ? ಹೌದು. ಅದನ್ನ ಅವ್ರು ಯಾವತ್ತು ತರಲಿಕ್ಕೆ ಹೇಳ್ತಾರ ಆ ಒಂದು ದಿವಸದಲ್ಲಿ ಮಾರುಕಟ್ಟೆಗೆ ತರಬೇಕಾಗುತ್ತೆ. ಹೌದು ಸರ್. ಈಗ ಜಿಲ್ಲೆಯಲ್ಲಿ 2 ಖರೀದಿ ಕೇಂದ್ರಗಳನ್ನು ಮಾತ್ರ ತೆರೆದಿದ್ದೀವಿ ಅಂತ ಹೇಳಿ ತಾವು ಹೇಳಿದ್ರಿ. ಉಳಿದಂತ ತಾಲೂಕಿನ ಕೃಷಿಕರು, ಈಗ ಚನ್ನರಾಯಪಟ್ಟಣ, ಅರಕಲಗೂಡು, ಆಲೂರು, ಇಲ್ಲಿ ಬೆಳೆದಂತವರು ಯಾವ ಮಾರುಕಟ್ಟೆಗೆ ಹೋಗಬೇಕಾಗುತ್ತೆ? ಅವ್ರಿಗೆ ಯಾವುದು ಸಮೀಪ ಅನ್ಸುತ್ತೆ ಸರ್ ಮಾರುಕಟ್ಟೆ? ಈಗ ಬೇಲೂರು ಹತ್ರ ಆಗುತ್ತೆ ಅಂದ್ರೆ ಬೇಲೂರಿಗೆ ಹೋಗ್ಬೋದು, ಇಲ್ಲ ಹಾಸನಕ್ಕೆ ಹತ್ರ ಆಗುತ್ತೆ ಅಂದ್ರೆ ಹಾಸನಕ್ಕೆ ತರಬಹುದು ಸರ್. ಯಾಕೆಂದ್ರೆ ನಾವು ಇದನ್ನ ತೋಟಗಾರಿಕೆ ಇಲಾಖೆಯವರು ಏನು ಏರಿಯಾ ಪ್ರೊಡಕ್ಷನ್ ಕೊಟ್ಟಿದಾರಲ್ಲ, ಆ ಆಧಾರದ ಮೇಲೆ ಈ 2 ಖರೀದಿ ಸೆಂಟರ್ನ ಓಪನ್ ಮಾಡಲಿಕ್ಕೆ ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ. ಹಂಗಾಗಿ ಅವರು ಎಲ್ಲಿಗಾದ್ರೂ ಹೋಗ್ಬೋದು, 2 ಖರೀದಿ ಕೇಂದ್ರ ಇರುತ್ತೆ ಇಡೀ ನಮ್ಮ ಜಿಲ್ಲೆಯಲ್ಲಿ, ಎಲ್ಲಿಗಾದ್ರೂ ಕೂಡ ಹೋಗ್ಬಹುದು. ಹೌದು ಸರ್. ನೆರೆ ಜಿಲ್ಲೆಯವರು ತರಲಿಕ್ಕೆ ಅವಕಾಶ ಇರುತ್ತೆ? ಇಲ್ಲ ಸರ್, ಇದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಚಿಕ್ಕಮಗಳೂರಲ್ಲೂ ಸಹ ಇದೆ, ಅವರು ಆ ಜಿಲ್ಲೆಗೆ ತಗೊಂಡು ಹೋಗ್ಬೇಕು ಸರ್. ಕೊಡಗಿನಲ್ಲೂ ಕೂಡ ಹೆಚ್ಚಾಗಿ, ಕೊಡಗಿನಲ್ಲೂ ಸಹ ಖರೀದಿ ಕೇಂದ್ರ ಓಪನ್ ಆಗಿದೆ ಸರ್, ಅವರು ಆ ಜಿಲ್ಲೆಗೆ ತಗೊಂಡು ಹೋಗ್ಬೇಕು, ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾತ್ರ ಸರ್. ಮಾರಾಟದ ಪ್ರಕ್ರಿಯೆ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ ಸರ್. ಈಗ ರೈತರಿಗೆ ಇಂಥ ದಿನಾಂಕ ಬನ್ನಿ ಅಂತ ಹೇಳಿ ಖರೀದಿ ಏಜೆನ್ಸಿಯವರು ಮೊದಲೇ ತಿಳಿಸಿರ್ತಾರೆ. ರೈತರು ತಮ್ಮ ಉತ್ಪನ್ನಗಳನ್ನ ಯಾವ ಇದಕ್ಕೆ ಸೆಂಟರ್ಗೆ ತಗೊಂಡು ಹೋಗ್ಬೇಕು ಅಂತ ತಿಳಿಸಿರೋದ್ರಿಂದ ಆ ಸೆಂಟರ್ಗೆ ಅವತ್ತು ತಂದು ಅಲ್ಲಿ ಖರೀದಿ ಅಧಿಕಾರಿ ಇರ್ತಾರೆ, ತಂದಿದೀವಿ ಅಂತ ಹೇಳಿ ತಿಳಿಸಿದ್ರೆ ಅವರು ಗ್ರೇಡರ್ ಏನಿರ್ತಾರೆ, ಗ್ರೇಡರ್ ಗ್ರೇಡ್ ಮಾಡಿ ಉತ್ಪನ್ನಗಳನ್ನ ಖರೀದಿ ಮಾಡ್ತಾರೆ ಸರ್. ಖರೀದಿ ಮಾಡಿ ಖರೀದಿ ಬಿಲ್ ಅನ್ನ ಅವರಿಗೆ ರೈತರಿಗೆ ಕೊಡ್ತಾರೆ ಸರ್. ಕೊಡ್ತಾರೆ. ಖರೀದಿ ಬಿಲ್ ಕೊಟ್ಟು 15 ದಿನದೊಳಗಡೆ ಅವರಿಗೆ DBT ಮುಖಾಂತರ, ಕೇಂದ್ರ ಸರ್ಕಾರದ್ದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಮುಖಾಂತರ ಅವರ ಏನು ಬ್ಯಾಂಕಿಗೆ ಹಣ ವರ್ಗಾವಣೆ ಆಗುತ್ತೆ ಸರ್. ನೇರವಾಗಿ ಯಾವುದೇ ಹಣದ ವಹಿವಾಟು ಇಲ್ಲಿ ನಡೆಯೋದಿಲ್ಲ? ಇಲ್ಲ ಸರ್, ಖಂಡಿತ ಇಲ್ಲ. ನೇರವಾಗಿ ಅವರ ಯಾವುದು ನೋಂದಾವಣೆ ಆಗಿರುತ್ತೆ ಬ್ಯಾಂಕು ಆ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. 15 ದಿವಸದ ಒಳಗೇನೆ ಆಗುತ್ತೆ? 15 ದಿವಸದ ಒಳಗಡೆನೆ ಅವರಿಗೆ ಎಷ್ಟು ಖರೀದಿ ಮಾಡಿರ್ತಾರೆ ಏಜೆನ್ಸಿಯವರು ಅಷ್ಟು ಹಣನು ಅವರಿಗೆ ಪಾವತಿ ಆಗುತ್ತೆ ಸರ್. ಹೀಗೆ ಈ ಖರೀದಿ ಪ್ರಕ್ರಿಯೆ ಅನ್ನುವಂಥದ್ದು ಇರುತ್ತೆ. ಕೃಷಿಕರು ಮಾಡಬೇಕಾಗಿರೋಂಥದ್ದಿಷ್ಟೇ, ಮೊದಲು ನೋಂದಣಿಯನ್ನ ಮಾಡಿಕೊಳ್ಬೇಕು. ಅವ್ರಿಗೆ ಯಾವ ದಿನಾಂಕವನ್ನು ನೀಡಲಾಗಿರುತ್ತೋ ಆ ದಿವಸಕ್ಕೆ ಅವರು ಶುಂಠಿಯನ್ನ ಕಿತ್ತು ಅದನ್ನು ತೊಳೆದು ಆರಿಸ್ಕೊಂಡು ಯಾವುದೇ ನೀರಿನ ಅಂಶ ಇಲ್ಲದ ಹಾಗೆ ತಂದು ಅದೇ ದಿನಾಂಕದಂದು ಮಾರಾಟವನ್ನ ಮಾಡಬೇಕು. ಅವರು ಮಾರಾಟ ಮಾಡಿದ 15 ದಿವಸಗಳ ಒಳಗೆ ಅವ್ರಿಗೆ ಎಷ್ಟು ಹಣ ಆಗಿರುತ್ತೋ ಅಷ್ಟು ಹಣವನ್ನು ಕೂಡ ಪಾವತಿಯನ್ನ ಮಾಡಲಾಗುತ್ತೆ. ಈ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಖರೀದಿಯನ್ನ ಮಾಡ್ತಾ ಇರತಕ್ಕಂಥ ಹಸಿ ಶುಂಠಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಆಗಿರೋದ್ರಿಂದ ಎಲ್ಲ ರೈತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ರೈತರು ನಮ್ಮ APMCಗೆ ತಂದು ಅವರ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು. ಯಾವುದೇ ಬಿಳಿ ಚೀಟಿಗಳನ್ನ ಸಹ ಖರೀದಿದಾರರು ಏಜೆಂಟ್ರಿಂದ ಪಡಿಬಾರದು. ಅಧಿಕೃತವಾಗಿ ಅವರ ಹತ್ರ ಖರೀದಿ ಬಿಲ್ಗಳನ್ನ ಪಡಿಬೇಕು. ಕಂಪಲ್ಸರಿ ಅವರು ಎಲೆಕ್ಟ್ರಾನಿಕ್ ತೂಕದ ಯಂತ್ರದ ಮುಖಾಂತರವೇ ಅವರು ಮಾರಾಟ ಮಾಡಬೇಕು. ತೂಕದ ನೋಡಿಕೊಂಡು ಅವ್ರಿಗೇನಾದ್ರೂ ಯಾವುದೇ ಹಂತದಲ್ಲಿ ನಮಗೆ ಡೌಟ್ ಇದೆ, ತೂಕದಲ್ಲಿ ಇದೆ, ಇನ್ನೊಂದಿದ್ರಲ್ಲಿ ಇದೆ ಅಂತ ಅಂದ್ರೆ ನಮ್ಮನ್ನ ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡಬಹುದು. ಹಸಿ ಶುಂಠಿ ಖರೀದಿ ಯೋಜನೆ ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮ ಯೋಜನೆ. ಈ ರೈತರು ಈಗ ಬೆಲೆ ಬಿದ್ದೋಗಿರೋ ಸಮಯದಲ್ಲಿ ಆ ಸೌಲಭ್ಯವನ್ನ ಬಳಸ್ಕೋಬೇಕು ಅಂತ ಹೇಳಿ ನಾನು ಕೃಷಿಕರಲ್ಲಿ ಕೇಳ್ಕೊಂತೀನಿ. ಸರ್ಕಾರಿ ಯೋಜನೆಯಲ್ಲಿ ಈ ಒಂದು ಶುಂಠಿಯ ಖರೀದಿ ನಡೀತಾ ಇದೆ, ಏನು ಬೆಲೆ ನಿಗದಿಯಾಗಿದೆ? ಸರ್, ಕ್ವಿಂಟಲ್ಗೆ 2,445 ರೂಪಾಯಿ ಅಂತೆ ಖರೀದಿ ಮಾಡಲಾಗುತ್ತೆ. ಪ್ರತಿ ಕ್ವಿಂಟಲ್ಗೆ 2,445 ರೂಪಾಯಿ. ಇದರಲ್ಲಿ ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಹೌದು ಸರ್. ಅಲ್ವಾ, ಇದೇ ನಿಗದಿತವಾದಂತಹ ಬೆಲೆಗೆ ಖರೀದಿಯನ್ನ ಮಾಡಲಾಗುತ್ತೆ. ಖರೀದಿ ಕೇಂದ್ರ ಎಲ್ಲಿಯವರೆಗೆ ಇರುತ್ತೆ? ಸರ್, 2 ತಾರೀಕು ಜುಲೈಯಿಂದ ಪ್ರಾರಂಭವಾಗಿ ಆ ತಿಂಗಳು 30 ಜುಲೈವರೆಗೆ ಖರೀದಿ ಕೇಂದ್ರ ಮತ್ತೆ ನೋಂದಣಿ ಎರಡು ಒಟ್ಟಿಗೆ ಚಾಲ್ತಿಯಲ್ಲಿರುತ್ತೆ ಸರ್. ಯಾವುದಾದ್ರೂ ಸಮಸ್ಯೆಗಳು ಉದ್ಭವಿಸ್ತು ಅಂತ ಹೇಳಿದ್ರೆ, ಖರೀದಿಯಲ್ಲಾಗಿರಬಹುದು ಅಥವಾ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರಬಹುದು, ಆ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಬಂದಂತಹ ಕೃಷಿಕರು ಏನ್ ಮಾಡಬೇಕು?